ಹಾಗಾಗಿ ಏನ್ ಮಾಡೋದು, ಎರಡು ಕಡೆನೂ ಬ್ಯಾಲೆನ್ಸ್ ಮಾಡಕ್ ಆಗ್ಲಿಲ್ಲ. ಕೊನೆಗೆ ನಾವೇನ್ ಮಾಡೋದು, ವ್ಯವಸಾಯನೆ ಆಯ್ಕೆ ಮಾಡ್ಕೊಂಡು. ಎಷ್ಟು ಜನ ನೀವು ಅಣ್ಣ ತಮ್ಮದ್ರ ತಂದೆ? ಅಣ್ಣ ತಮ್ಮದ್ರು ಇಬ್ರು. ಇಬ್ರು ಅವರು? ನಿಮ್ಮ ಅಣ್ಣ ಅವರು? ನಮ್ಮ ಅಣ್ಣವ್ರು ಅವರು ನನ್ಗಿಂತ ಚೆನ್ನಾಗಿ ವ್ಯವಸಾಯ ಮಾಡ್ತಾರೆ. ಅವರು ಅವರು ಒಂದು 10 ಎಕರೆ ಜಮೀನೇ ಮಾಡಿದ್ದಾರೆ. ನಾವು ಸಣ್ಣ ಜಮೀನ್ ಇದ್ರು ಬೇರೆ ಅದ್ರ ಜಮೀನ್ ಮಾಡಿ ಮಾಡೋದು ಅವಾಗಿದ್ದ ನಮ್ಮ ತಾತನ ಕಾಲದಿಂದ ನಮ್ಗೆ ಅದೊಂದು ವಾಡಿಕೆ. ಅಸೋದಿಗೆ ಬಂದೆ, ಎಕ್ಸಾಮ್ ಟೈಮ್ಗೆ ಡ್ರಾಪ್ ಆಗ್ಬಿಟ್ಟೆ. ಡ್ರಾಪ್ ಆದೆ, ಆಮೇಲೆ ಹುಡುಗರ ಜೊತೆ ಸೇರ್ಕೊಂಡು ಬೇರೆ ಕಡೆ ಬಾಂಬೆ ಸೈಡ್ ಹೋಗ್ಬೇಕು ಅಂತ ಒಂದು ಪ್ಲಾನ್ ಮಾಡ್ಕೊಂಡು ಹೋಗ್ತಿದ್ವಿ ಜಾಬ್ಗೆ. ಕೆಲಸಕ್ಕೆ ಹೋಗುವ ಆಗಲ್ಲ ಅನ್ಕೊಂಡು, ಆಗ ನಮ್ಮ ತಂದೆಯವರು ಮಗ ಕೈ ತಪ್ಪೋಯ್ತಾನೆ ಹೊರಗಡೆ ಹೋದ್ರೆ ಅಂತೇಳಿ 2000 ಇಸ್ಪಿಲಿ 7000 ಬಂಡವಾಳ ಹಾಕಿ ಒಂದು ತರಕಾರಿ ಅಂಗಡಿ ಮಾಡಿಕೊಟ್ರು. ನನ್ನ ಮನಸ್ಸು ಬೇರೆ ಕಡೆ ಇದ್ದದ್ದು, ಬಿಸ್ನೆಸ್ ಬಂದ ತಕ್ಷಣ ಸ್ವಲ್ಪ ಚೇಂಜ್ ಮೈಂಡ್ ಆಯ್ತು. ಯಾಕೆ ಸ್ವಲ್ಪ ಏನಾದ್ರು ಲಾಭ ಕಂಡ್ರೆ? ಅವಾಗ ಲಾಭ ಅಲ್ಲ, ಅದು ಚಾಲೆಂಜ್ ಆಯ್ತು. ಲಾಭಕ್ಕಿಂತ ಹೆಚ್ಚಾಗಿ ತರಕಾರಿಲಿ ನಷ್ಟನೇ ಆಗೋದು. ಯಾಕಂದ್ರೆ 10 ಕೆಜಿ ತಂದು 5 ಕೆಜಿ ಮೇಲೆ 5 ಕೆಜಿ ಲಾಸ್ ಆಯ್ತಿತ್ತು. ಕುರಿಗಳಿದ್ದು ಕುರಿಗೆ ಹಾಕ್ಬಿಡ್ತಿದ್ವಿ. ಬಟ್ ಏನಪ್ಪಾ ಅಂದ್ರೆ ನಮ್ಮ ಮನಸ್ಸಲ್ಲಿ ಅಂದ್ರೆ ನಮ್ಮನ್ನ ಅಂಗಡಿ ಇಟ್ಟಿದಾಗ ಇವ್ರನ್ನ ಚೇಂಜ್ ಮಾಡಬೇಕು, ಇವ್ರನ್ನ ಹೊರಗಡೆ ಕಳಿಸ್ಬೇಕು ಅಂತ ನಮ್ಮ ಅಕ್ಕಪಕ್ಕದವರು ಪ್ರಯತ್ನ ಪಟ್ರು. ಆ ಪ್ರಯತ್ನ ಪಟ್ಟಾಗ ಏನಾಯ್ತು, ಅದು ಚಾಲೆಂಜ್ ಆಯ್ತು ಮೈಂಡಲ್ಲಿ. ತಾಳ ಇಲ್ಲೇ ಏನಾರ ಮಾಡಬೇಕು ಅಂತ ಏನ್ ಮಾಡಿದೆ, ತಿರ್ಗಾ ಪಕ್ಕದಲ್ಲಿ ಇನ್ನೊಂದು ಮಳಿಗೆ ತಗೊಂಡು ಅಲ್ಲಿ 5000 ಸ್ಟೋರ್ ಮಾಡಿದೆ. ಇದು ನಡೀತಿತ್ತು, ಅದು ನಡೀತಿತ್ತು. ತಿರ್ಗಾ ಆಮೇಲೆ ಏನ್ ಮಾಡಿದೆ, ಫುಟ್ವೇರ್ ಮಾಡಿದೆ. ಫುಟ್ವೇರ್ ಮಾಡಿ ಎರಡನ್ನೂ ನೋಡ್ಕೋತಿದ್ದೆ. ನೋಡ್ಕೋತಿದ್ದಾಗ ನಮ್ಮ ಬ್ರದರ್ ಇದ್ರು, ನಮ್ಮ ತಂದೆ ತಾಯಿ ಎಲ್ಲ ಇದ್ರು, ನಾ ಇನ್ನೂ ಮದುವೆ ಆಗಿರಲಿಲ್ಲ ಅವಾಗ. ಅವಾಗೆಲ್ಲ ನಮ್ದು ಒಟ್ಟು ಫ್ಯಾಮಿಲಿ ಆಗಿತ್ತು, ಆಗ ಚೆನ್ನಾಗಿ ನಡೀತಿತ್ತು. ಆಮೇಲೆ ನಾನು ಮದುವೆ ಆದಮೇಲೆ ಒಂದು ಅಂಗಡಿ ನಾನು ನಮ್ಮ ಬ್ರದರ್ ಬಿಟ್ಕೊಟ್ಬಿಟ್ಟು ನಾನು 5000 ಸ್ಟೋರ್ ನೋಡ್ಕೋತಿದ್ದೆ. ಆಮೇಲೆ ಏನು ಮಾಡಿದೆ, ಒಂದು ಪಕ್ಕದಲ್ಲಿ ನಮ್ಮ ಸಂಬಂಧಿಕರದ್ದೆ ಅಲ್ಲಾರ್ ಫೋನ್ ಮಿಲ್ ಇತ್ತು, ಅದನ್ನು ಟ್ರೈ ಮಾಡಿದೆ. ಅದನ್ನು ನಮಗೆ ಕೈ ಹಿಡಿತು, ಚೆನ್ನಾಗಿ ನಡೀತಿತ್ತು. ನಡೀತಿದ್ದಾಗ ನಮ್ಮ ತಂದೆ ತೀರೋದ ಮೇಲೆ ನಾನು ವೈಯಕ್ತಿಕವಾಗಿ ಬಂದು ವ್ಯವಸಾಯಕ್ಕೆ ನಿಂತ್ಕೋಬೇಕಾಗಿ ಬಂತು. ಈಗ ಬಿಸ್ನೆಸ್ ಎಲ್ಲ ಏನು ಮಾಡಿದ್ರೆ? ಬಿಸ್ನೆಸ್ ನಮ್ಮ ಅಣ್ಣನಿಗೆ ಅಂಗಡಿ ಬಿಟ್ಕೊಟ್ಬಿಟ್ಟೆ. ಓನ್ ಆಗಿ ಅಂಗಡಿ ಇರಲಿಲ್ಲ, ಮಳಿಗೆಗಳು ಇರಲಿಲ್ಲ, ಬಾಡಿಗೆ ಮಳಿಗೆಗಳು ಮಾಡ್ತಿದ್ವಿ. ಒಂದನ್ನ ಖಾಲಿ ಮಾಡಿಸ್ಬಿಟ್ರು ರಾಜಕೀಯ ಒತ್ತಡದಿಂದ. ಅದ್ ಮನಸ್ಸಲ್ಲಿ ಒಂದು ಚಾಲೆಂಜ್ ಮಾಡಿದೆ. ಮಂಡ್ಯಕೊಪ್ಪಲು ಡೌನಲ್ಲಿ ನಮ್ಮ ಭೂಮಿ ರೋಡ್ವರೆಗೆ ಇರೋದ್ರಿಂದ ನಾವು ಇನ್ನೇನೇ ಬಿಸ್ನೆಸ್ ಮಾಡಿದ್ರು ನಮ್ಮ ಸ್ವಂತ ಜಾಗದಲ್ಲೇ ಮಾಡಬೇಕು ಅನ್ನೋದು ನಮ್ಗೊಂದು ಪರಿವರ್ತನೆ ಆಯಿತು. ಅವಾಗ 2017 ಬಂದು ಬೋರ್ ಹಾಕ್ಸಿದೆ ಇಲ್ಲಿ ನಮ್ಮ ಜಮೀನಲ್ಲಿ. ಒಂದು ಏನೋ ಹೋಟ್ಲ ತರ ಏನೋ ಮಾಡ್ಕೊಳ್ಳೋದ ಇಲ್ಲಿ ಸಾಕು ಬೇರೆಯವ್ರ ಜಾಗ. ಈಗ ನಾವು ಇಷ್ಟು ಲಕ್ಷ ಬಂಡವಾಳ ಹಾಕಿರ್ತೀವಿ, ಅವರು ಬರೀ 1 ವರ್ಷ 2 ವರ್ಷಕ್ಕೆ ಖಾಲಿ ಮಾಡಿಸ್ತಾರೆ. ಅದನ್ನ ನಮ್ಗೆ ತುಂಬಾ ಮನಸ್ಸಲ್ಲಿ ಅದು ನಿರಂತರ ನೋವು ಇತ್ತು. ಅದು ಹಾಗಾಗಿ ಏನಾಯ್ತು, ನಾನು ಸ್ವಂತವಾಗೇ ಮಾಡಬೇಕು, ಇನ್ನೊಬ್ರು ಜಮೀನಲ್ಲಿ ಮಾಡೋದು ಬೇಡ, ಇನ್ನೊಬ್ರು ಮನೆ ಅಂಗಡಿ ಮಳಿಗೆ ಮಾಡೋದು ಬೇಡ, ನಮ್ಮ ಜಮೀನಲ್ಲೇ ಮಾಡುವ ಅಂದ್ಬಿಟ್ಟು ಬಂದು ಬರ್ತಿ ಓಡಿಸಿ ಬೋರ್ ಹಾಕ್ಸಿ ಪಾಯಿಂಟ್ ಚೆಕ್ ಮಾಡಿದವರು 1 ಇಂಚ್ ನೀರು ಬರುತ್ತೆ ಅಷ್ಟೇ ಅಂತ ಹೇಳಿದರು. ನನಗೆ ಇರೋದಕ್ಕೆ ಕುಡಿಯಕ್ಕಾಗಲಿ ಸಾಕು, ಏನಾದ್ರು ಬಿಸ್ನೆಸ್ ಮಾಡುವ ಅನ್ಕೊಂಡು ಬೋರ್ ಹಾಕ್ಸಿದೆ. ಅದು 4 ಇಂಚ್ ನೀರು ಬಂತು. ಹಾಗಾಗಿ ಕೃಷಿಗೆ ನೀರು ಅತಿ ಹೆಚ್ಚಾಗಲಾಗಿ ಪಕ್ಕದಲ್ಲಿ ಜಮೀನಿತ್ತು, ಅವ್ರ ಹತ್ರ ಗುತ್ತಿಗೆಗೆ ಮಾತಾಡಿ ವರ್ಷದ ಲೆಕ್ಕದಲ್ಲಿ ಆ ಜಮೀನು ಮಾಡ್ಕೊಂಡು ಅಲ್ಲಿ ಎಲ್ಲ ಥರದ ಹೂವುಗಳು ಹಣ್ಣು ತರಕಾರಿ ಸೊಪ್ಪೆಲ್ಲ ಬೆಳೆಯೋಕೆ ಸ್ಟಾರ್ಟ್ ಮಾಡಿದ್ವಿ. ವ್ಯವಹಾರದಿಂದ ಕೃಷಿ ಕಡೆಗೆ ಈ ರೀತಿಯಾಗಿ ನೀವು ನಾವು ಬೋರ್ ಹಾಕ್ಸಿ ನೀರು ಚೇಂಜ್ ಆಗಲಾಗಿ ನಾವು ವ್ಯವಸಾಯಕ್ಕೆ ಚೇಂಜ್ ಆದ್ರೆ ಇಲ್ಲಾರು ಬಿಸ್ನೆಸ್ ಕಂಟಿನ್ಯೂ. ಒಂದು ಪಾಯಿಂಟ್ ನೀರು ಬಂದಿದ್ರೆ ವ್ಯವಸಾಯ ಮಾಡಕ್ ಆಗ್ತಿರ್ಲಿಲ್ಲ. ಇದು ನಾಲೆ ಹೋಗಿದೆಯಲ್ಲ, ನಾಲೆ ನೀರು ಸರ್ ಬೇಸಿಗೆಲ್ ಕೊಡಲ್ಲ. ಈಗ ನಾವು ಬೇಸಿಗೆಲ್ ಏನ್ ಮಾಡ್ತೀವಿ, ಒಂದು ಬೆಳೆ ಮಾಡ್ಬಿಟ್ಟಿರ್ತೀವಿ. ಒಂದು ಬೆಳೆ ಮಾಡ್ಬಿಟ್ಟಿದ್ರೆ ಗುತ್ತಿಗೆ ಗದ್ದೆ ಮಾಡಿದವ್ರ ಹತ್ರ ಒಂದು ಬೆಳೆ ಏನು ಮೇಂಟೈನ್ ಆಗಲ್ಲ. ಅದೇನಾಯ್ತು, ಬರೀ ಭತ್ತ ಬೆಳಿತೀವಿ ಅಷ್ಟೇ. ಭತ್ತನೇ ಯಾವುದೇ ಕಾರಣಕ್ಕೂ 6 ತಿಂಗಳು ಕಾದು ನಮ್ಮ ರೈತರು ನಮ್ಮ ಮಕ್ಳಿಗೂ ಓದ್ಸಕ್ಕೂ ಆಗಲ್ಲ. ಯಾಕಂದ್ರೆ ನಾವು ಈಗ ಇವತ್ತಿನ ವೆಚ್ಚದಲ್ಲಿ ಯಾವುದೇ ಕಾರಣಕ್ಕೂ ಮೇಂಟೆನೆನ್ಸ್ ಆಗಲ್ಲ. ನಾವು ಯಾಕಂದ್ರೆ ಭತ್ತನ ಬಿಟ್ಟು ಹೊರಗಡೆ ಬಂದ್ಬಿಟ್ಟಿದೀವಿ. ಯಾಕೆ ಅಂತಂದ್ರೆ ಇವತ್ತು ನಾವು ತರೋದು ಆಳನ ಕೂಲಿ ವೆಚ್ಚ, ಗುತ್ತಿಗೆ ಜಮೀನ್ ಮಾಡ್ಕೊಂಡ್ರೆ ಮೇಂಟೈನ್ ಆಗಲ್ಲ. ಸ್ವಂತ ಭೂಮಿ ಇದ್ರೆ ಭತ್ತ ಬೆಳಿಬಹುದು, ಏನು ಸಮಸ್ಯೆ ಇಲ್ಲ. ಆದಷ್ಟು ಆಗಲಿ ನಮ್ಗೆ ಬರೋ ಲಾಭ ಸಾಕು. ಯಾಕೆಂದ್ರೆ ನಾವು ಈಗ ಜಮೀನವರೆಗೂ ದುಡ್ಡು ಕೊಟ್ಟು ವ್ಯವಸಾಯ ಖರ್ಚು ಮಾಡಿ ನಮ್ಮ ಲಾಭ ನೋಡಬೇಕು ಅಂದ್ರೆ ಏನು ಸಿಗುವುದಿಲ್ಲ. ಅದರಲ್ಲಿ ನಾವು ಎಲ್ಲ ಪಟ್ಟಿ ಮಾಡಿದ್ರೆ ಕೈಯಿಂದ ನಮಗೆ ಎಕರೆಗೆ 10-15,000 ಲಾಸ್ ಆಯ್ತದೆ. ಬೇರೆ ವಾಣಿಜ್ಯ ಬೆಳೆಗಳು ಈ ತಿಂಗಳ ಬೆಳೆ ವಾಣಿಜ್ಯ ಬೆಳೆ ಮಾಡಿದ್ರೆ ಏನೋ ಒಂದು ಸ್ವಲ್ಪ ನಮ್ಮಗೂ ಮೇಂಟೈನ್ ಆಗಿ ಸಿಕ್ಕಿದ್ರೆ ಸಿಗುತ್ತೆ, ಅದರಲ್ಲೂ ಲಾಸ್ ಅಂತಿದೆ. ನೀವು ವ್ಯವಹಾರದಿಂದ ಭೂಮಿಗೆ ಇಳಿದ್ರಿ, ಹೌದು, ಭೂಮಿಗೆ ಇಳಿದು ಶ್ರಮ ಪಡಕ್ ಶುರು ಮಾಡಿದಾಗ ನಿಮ್ಗೆ ಏನ್ ಬದಲಾವಣೆ ನಿಮ್ ಮನಸ್ಸಿಗೆ? ತುಂಬಾ ಲಾಸ್ ಆಗಿದೆ. ಯಾಕಂದ್ರೆ ಅವತ್ತು ಹಣ ನಮ್ಮ ಹತ್ರ ಬತ್ತಿತ್ತು, ಇವತ್ತು ಹಣ ನಾವು ಹುಡುಕ್ತಾ ಇದ್ವಿ ಸಿಗ್ತಾ ಇಲ್ಲ. ಈಗ ನಾವು ಅಲ್ಲರ್ ಫೋನ್ ಮಿಲ್ ಮಾಡ್ತಿದ್ವಿ, ಎಣ್ಣೆ ಆಡಿಸ್ತಿದ್ವಿ, ಖಾರದ ಪುಡಿ ಮಿಲ್ ಮಾಡ್ತಿದ್ವಿ, ಪ್ರತಿಯೊಂದು ಭತ್ತ ಎಲ್ಲ ಪ್ರತಿಯೊಂದು ಇತ್ತು ಅದರಲ್ಲಿ, ಕಾಯಿ ಮಸಾಲೆ ಹಿಡಿದು ಎಲ್ಲ ಪ್ರತಿಯೊಂದು ಉಳಿತು ಅದರಲ್ಲಿ. ನಮ್ಮ ಹತ್ರ ಜನ ಹುಡಿಕೋ ಬರೋರು ಆಗ. ಈಗ ನಾವು ಹುಡಿಕಂತ ಎಲ್ಲಾನು ಮಾರಕ್ ಹೋಯ್ತಾ ಇದೀವಿ, ತಗೊಳ್ಳುವಂತವ್ರು ನಮಗೆ ಸರಿಯಾದ ಬೆಲೆ ಕೊಡ್ತಾ ಇಲ್ಲ. ಬೆಲೆ ಇದ್ದಾಗ ಮಳೆಯಿಂದ ಇನ್ನೊಂದ್ರಿಂದ ಹಾನಿ ಆಗತ್ತೆ, ನಷ್ಟ ಆಯ್ತದೆ. ಈಗ ನಿಮ್ಮ ಶ್ರೀಮತಿಯವರಾದ ಅಶ್ವಿನಿ ಅವ್ರನ್ನ ಮಾತಾಡ್ಸೋಣ. ಅಶ್ವಿನಿ ಅವರೇ, ಎಷ್ಟನೇ ಇಸ್ವಿನಲ್ಲಿ ಮದುವೆ ಆಯ್ತು ನಿಮ್ದು? ಮನೆಯವ್ರ ಹಿರಿಯರು ನೋಡ್ ಮಾಡಿದ್ರೆ ಹೇಗೆ ಹೇಳಿ? ನಾವು 2008 ಮದ್ವೆ ಆಗಿದ್ದು, ನಾವು ಹಿರಿಯರ್ ನೋಡೆ ಮದ್ವೆ ಮಾಡಿದ್ದು. ನಮ್ದು ಮುಂಡುಗ್ದರೆ, ಶ್ರೀರಂಗಪಟ್ಟಣ ತಾಲೂಕು ಅರಕೆರೆ ಹೋಬಳಿನೇ. ನಾವು ಇಲ್ಲೇ ಪಕ್ಕದವರು, ಮುಂಡುಗ್ದರೆ ಹೊಸದಾಗಿ ಇದ್ ಮಾಡಿದ್ದು. ಈಗ ಇವ್ರಿಗೆ ಮದ್ವೆ ಮಾಡ್ಕೊಡ್ಬೇಕಾದ್ರೆ ಅವ್ರ ಅಂಗಡಿ ಹಾಕೊಂಡಿದ್ರು. ಹೌದಲ್ವಾ? ಏನು ಅಂಗಡಿ ಹಾಕೊಂಡಿದ್ದಾನೆ ಹುಡುಗ, ಚೆನ್ನಾಗಿ ದುಡಿಮೆ ಮಾಡ್ತಾ ಇದ್ದಾನೆ ಅಂತ ಮದುವೆ ಮಾಡಿಕೊಟ್ರು. ಅದಾದ್ಮೇಲೆ ಇವರು ಕೃಷಿಗೆ ಬಂದಿದ್ದಾರೆ, ಈಗ ನೀವು ಅವ್ರ ಜೊತೆ ಕೃಷಿಯಲ್ಲಿ ನಿಂತಿದ್ದೀರಿ. ಈಗ ನಿಮ್ಮ ಮನಸ್ಸಿನ ಪರಿವರ್ತನೆ ಹೇಗಿದೆ ಹೇಳಿ. ಅಂಗಡಿ ಇದ್ದಾಗ ಅಂದ್ರೆ ನಮ್ಗೆ ಟೈಮ್ ಸಿಕ್ತಿರ್ಲಿಲ್ಲ ಹೊರಗಡೆ ಹೋಗ್ಬೇಕಾದ್ರೆ ಎಲ್ಲಾದ್ರೆ. ಇಲ್ಲಿ ಕೃಷಿ ಇಲ್ಲ, ಒಂದ್ ಸ್ವಲ್ಪ ಎಷ್ಟಾಯ್ತದೆ ಅಷ್ಟು ಇದ್ ಮಾಡ್ಬೋದು, ಹೊರಗಡೆನು ಹೋಗಿದ್ ಬರ್ಬೋದು ಜೊತೆಲಿ. ಆಮೇಲೆ ಎಲ್ ಬೇಕಾದ್ರೂ ಹೋಗಿದ್ದು ತಿರ್ಗಾ ಬಂದಿದ್ ನಮ್ಮ ವ್ಯವಸಾಯ ನಾವು ಮಾಡ್ಬೋದು. ಆತರ ಐತೆ ಸರ್. ಕಷ್ಟ ಅನಿಸ್ತಿದ್ಯಾ ಇಲ್ಲ ಬಿಡಪ್ಪ ಇದೇ ಸುಖವಾಗಿದೆ ಅಂತ ಅನಿಸ್ತಿದ್ಯಾ? ನನ್ಗಂತೂ ಇದೇ ಪರವಾಗಿಲ್ಲ ಅಂತ ಸರ್. ಹೌದಾ? ಮತ್ತೆ ವ್ಯವಹಾರಕ್ಕೆ ಈಗೆಲ್ಲ ಎಷ್ಟೋ ಜನ ರೈತರ ಮಕ್ಕಳು, ನಾವು ಏನಾರು ಒಂದು ವ್ಯವಹಾರ ಮಾಡ್ಬೇಕು ಅಂತ ಹೋಗಿ ಹೋಗಿ ಅಲ್ಲಿ ಒಂದು ಅಂಗಡಿ ಹಾಕೋದು, ಕೈ ಸುಟ್ಕೊಳ್ಳೋದು ಇವೆಲ್ಲ ಮಾಡ್ತಿರ್ತಾರೆ. ನಿಮ್ಗೆ ಹೆಂಗ ಅನಿಸುತ್ತೆ ಅದು? ನಮ್ಗೆ ಅಂದ್ರೆ ಸರ್, ನಮ್ಗೆ ನಮ್ಮಅಪ್ಪ ನಮ್ ಚಿಕ್ಕ ಮಕ್ಕಳಿಂದ ಹೂವನೆ. ನನ್ಗೆ ನಾವು ಇಬ್ರು ಹೆಣ್ಮಕ್ಳು ಒಬ್ಬ ಮಗ, ನಮ್ಮಅಪ್ಪ ನಮ್ ತಂದೆ ತಾಯಿ ಹೂವು ಚಿಕ್ಕದ್ರಿಂದ ಹೂವು. ಏನ್ ಹೂವು ಬಾಡ್ತಿದ್ರು? ಕಾಕಡ ಹೂವು, ಕನಕಾಂಬ್ರ ಹೂವು. ಹೌದಾ? ಹಾಗಾಗಿ ನನ್ಗೆ ಆತರ ಕಷ್ಟ ಏನಿಸ್ಲಿಲ್ಲ. ನೀವು ರೈತ ಕುಟುಂಬದ ಹಿನ್ನೆಲೆಯಿಂದ ಬಂದವರು? ಬಂದರು. ನೀವು ಚಿಕ್ಕದ್ರಲ್ಲೆಲ್ಲ ಕೆಲಸ ಕಾರ್ಯಗಳಲ್ಲಿ ಭಾಗವಹಿಸ್ತಿದ್ರು? ಮಾಡ್ತಿರ್ಲಿಲ್ಲ, ಮನೇಲಿ ಇರ್ತಿದ್ದು ಮಾಮೂಲಿ. ಈಗ ಅಂತಂದ್ರೆ ನಮ್ಗೆ ಇಷ್ಟ ಆಯ್ತು ಅದನ್ನ ನೋಡಿ ನೋಡಿ. ಹಾಗಾಗಿ ನಾವು ಅದೇ ತರ ಇದ್ ಮಾಡ್ಬೇಕು ಅಂತನ್ಬಿಟ್ಟು ಮಾಡ್ತಾ ಇದೀವಿ. ಈ ಕೃಷಿ ಕೆಲಸವನ್ನ ನಾವು ಮಾಡೋಣ, ಸಂಪೂರ್ಣ ವ್ಯವಹಾರವನ್ನೆಲ್ಲ ತೊರೆದು ಕೃಷಿಗೆ ನಿಂತ್ಕೊಳ್ಳೋಣ ಅಂತ ಶ್ರೀಧರ್ ಅವರೇ ತೀರ್ಮಾನ ಮಾಡಿದ್ರ ಇಲ್ಲ ನೀವು ಅವ್ರಿಗೆ ಏನಾದ್ರು ಸಲಹೆ ಕೊಟ್ರ? ನಾವೇ ಸಲಹೆ ಕೊಟ್ಟಿದ್ದು ಅವ್ರಿಗೆ ಬರಕೇನ್ ಇಷ್ಟಿಲ್ಲ. ಅವ್ರು ಮಾಮೂಲಿ ಇದ್ ಮಾಡದ ಬಿಸ್ನೆಸ್ ಮಾಡದ ಅಂತಾನೆ ಅಂದ್ರು. ನಮ್ಗೆ ಯಾಕೋ ಇಷ್ಟ ಆಗ್ಲಿಲ್ಲ, ನಾನು ವ್ಯವಸಾಯ ಮಾಡೋಣ ಅಂತ ಕುತ್ಕೊಂಡು ಮಾತಾಡ್ಕೊಂಡು. ಕಾವೇರಿ ನೀರು ಉಕ್ಕಲಾಗಿ ಭೂಮಿಲಿ ಮನಸ್ಸು ಚೇಂಜ್ ಆಯ್ತು. ಈ ನೀರ್ ಏನ್ ಮಾಡುದು? ಈ ನೀರ್ಗೋಸ್ಕರ ಭೂಮಿ ಮಾಡ್ಕೊಳ್ಳೋದ ಪಕ್ಕದಲ್ಲಿ ಮಾಡ್ಕೋಬೇಕು, ಮಾಡ್ಕೊಂಡ್ವಿ. ಮಾಡ್ಕೊಂಡ್ಮೇಲೆ ಅದಕ್ಕೆಲ್ಲ ಇಲ್ಲಿ ಸತತವಾಗಿ ಇರ್ಲೇಬೇಕಾಗಿ ಬಂತು. ಆಮೇಲೆ ಇವ್ರು ಏನ್ ಮಾಡಿದ್ರು, ಬೇಡ ಈಗ ಅಲ್ಲೂ ನಷ್ಟ ಇಲ್ಲೂ ನಷ್ಟ ಆಯ್ತಾ ಇದೆ, ತಂದೆಯವರಲ್ಲಿ ಹೂವು ಹಾಕ್ತಾರೆ, ಅದಕ್ಕೆ ನಾವು ಹೂ ನೆಡೋಣ ಅಂತಂದ್ಮೇಲೆ ನಾವು ಹೂ ನೆಟ್ಟಿವಿ ಒಂದು ಹತ್ಕೊಂಡು. ಆಯಿತು, ಈಗ ವ್ಯವಸಾಯಕ್ಕೆ ಬಂದ್ರಿ. ಬಂದು ನಿಮ್ಮ 1 ಎಕರೆ ಜಮೀನಿನಲ್ಲಿ, ನಿಮ್ಮ ಸ್ವಂತದ್ದು 1 ಎಕರೆ, ಅದ್ರ ಜೊತೆಗೆ ಬೇರೆ ಜಮೀನುಗಳನ್ನ ನೀವು ಭೋಗ್ಯಕ್ಕೆ ಪಡೆದು ವ್ಯವಸಾಯ ಮಾಡ್ತಾ ಇದ್ದಾರೆ. ಆ 1 ಎಕರೆ ಜಮೀನಿನಲ್ಲಿ ನೀವು ಏನೇನು ಕೃಷಿ ಬೆಳೆಗಳನ್ನ ಈಗ ಪ್ರಸ್ತುತ ಬೆಳೀತಾ ಇದ್ದೀರಿ ಅಂತ ಹೇಳಿ. ಈಗ ಒಂದು 10 ಗುಂಟೆ ಕಾಕಡ ಇದೆ, ಒಂದು 30 ಗುಂಟೆ ಭತ್ತ ಇದೆ. ಭತ್ತ ಊಟಕ್ಕೆ ಬಡಿಕತೀವಿ, ನಮ್ಗೆ ಏನ್ ಬೇಕು ಬೆಳ್ಕೊಂಡು ಊದ್ರ ಭತ್ತ ಬಡಿಕತೀವಿ. ದಿನ ಸಂಪಾದನೆ ಆಗೋದು ಕಾಕಡ. ಕಾಕಡ 10 ಗುಂಟೆ 10 ಗುಂಟೆ ಕಾಕಡ. ಅದಕ್ಕೆ ನಮ್ಗೆ 4 ಕಾಳು ಬೇಕು. ಈ ಕಾಕಡ ಹಾಕೋಣ ಅಂತ ಏನು ಅಶ್ವಿನಿ ಅವರೇ ಸಲಹೆ ಕೊಟ್ರೆ ಹೇಗೆ? ಹೌದು ಸರ್, ನಾನೇ ಸಲಹೆ ಕೊಟ್ಟಿದ್ದು ಸರ್. ನಾವ್ ಅಲ್ಲಿ ಚಿಕ್ಕದ್ರಿಂದನೇ ಬೆಳಿತಿದ್ರಲ್ಲ, ನೋಡ್ತಿದ್ವಲ್ಲ, ಲಾಭ ನಷ್ಟ ಇಲ್ಲನೇ, ನಮ್ಗೆ ತುಂಬಾ ಇಷ್ಟ ಆಯ್ತು. ಅದಕ್ಕೆ ಕೇಳ್ದೆ ಸರ್, ಅದಕ್ಕೆ ಮಾಡೋಣ ಅಂತ ಅಂದ್ರು. ಆಮೇಲೆ ನಾನು ಗ್ರಾಮ ಪಂಚಾಯತಿ ಸದಸ್ಯರು ಅದೇ ಜನಗಳು ನನ್ನ ಆಯ್ಕೆ ಮಾಡಿದ್ರು. ನಮ್ಮ ಮನೆಯವರು ಹೇಳಿದ್ರು ನಿಂತ್ಕೊ ಮಾಡು ಅಂತ. ಹಾಗಾಗಿ ನನ್ನ ನಿಂತ್ಕೊಂಡೆ, ಅದ್ರಲ್ಲೂ ಗೆದ್ದೆ ಸರ್. ಈಗ ಅದ್ರ ನಿಮ್ಗೆ ಸಾಮಾಜಿಕ ಚಟುವಟಿಕೆಗಳಲ್ಲೂ ಕೂಡ ಭಾಗವಹಿಸೋದ್ರಿಂದ ವ್ಯವಹಾರಿಕ ಜ್ಞಾನ ಇನ್ನೂ ಬೆಳೆಯಿತು. ಹೌದು ಸರ್. ಈಗ ಈ ಕೃಷಿನಲ್ಲಿ ಕಾಕಡವನ್ನ ಹಾಕಬೇಕಾದ್ರೆ ಸಲಹೆ ಕೊಟ್ಟಿದ್ ಕಾಕಡ ಹೂವನ್ನೇ ಹಾಕೋಣ ಅಂತ. ಬೇರೆ ಬೇರೆ ಹೂವಿನ ಬೆಳೆಗಳಿದ್ದು ಮೊದಲು ಕನಕಾಂಬ್ರ ಹಾಕಿದ್ವಿ. ಕನಕಾಂಬ್ರ ಹಾಕಿ ಡ್ರಿಪ್ ಮಾಡಿ ಅವತ್ತೇ 1 ಲಕ್ಷ ಖರ್ಚು ಮಾಡಿ, ಕನಕಾಂಬ್ರಕ್ಕೆ ಡ್ರಿಪ್ ಅಂದ್ರೆ ಹನಿ ನೀರಾವರಿ ಮಾಡಿ ಪೇಪರ್ ಎಲ್ಲ ಮಾಡಿ 1/2 ಎಕರೆಗೆ ಮಾಡಿದ್ವಿ. 1/2 ಎಕರೆಗೆ ಮಾಡಿ 1 ವರ್ಷ ಅದು ಬಂತು, ಅತಿ ಹೆಚ್ಚಾಗಿ ಮಳೆ ಬಂತು, ಹಾಗಾಗಿ ಫೇಲ್ ಆಯ್ತು. ಮಳೆಗೆ ಅದು ಆಗ ಬರಲ್ಲ, ಮಳೆ ಯಾವಾಗ ಜಾಸ್ತಿ ಆಯ್ತು ಗಿಡ ಸಾಯಕ್ ಸ್ಟಾರ್ಟ್ ಆಯ್ತು. ಆಗ ಏನ್ ಮಾಡೋದು ಇದಕ್ಕೆ ಅಂತ ಯೋಚನೆ ಮಾಡಿ ಆಗ ಅದ್ರೊಳಕೇನೆ ಕಾಕಡ ಕೂರಿಸಿದ್ವಿ. ಅಂದ್ರೆ ನೀವು ಕನಕಾಂಬ್ರ ಕೀಳ್ದೇ ಕೀಳಕ್ಕಿಂತ ಮುಂಚೆನೆ ಅದು ಯಾವಾಗ ಸಾಯ್ತಾ ಇರುತ್ತೆ ಕೂರಿಸ್ಬೋದು. ಮಧ್ಯದಲ್ಲಿ ಕೂರಿಸಿ ಅದೇ ನೀರಿಗೆ ತಿಂಡಿಗೆ ಅದನ್ನ ಕಂಟಿನ್ಯೂ ಮಾಡಿದ್ವಿ. ಆ ಗಿಡ ದಪ್ಪ ಆಯ್ತಾ ಈ ಕನಕಾಂಬ್ರ ತೆಗೆದ್ವಿ, ತೆಗೆದ್ಬಿಟ್ಟು ಅದನ್ನ ಕಂಟಿನ್ಯೂ ಮಾಡಿದ್ವಿ. ಕಾಕಡ ಅದು ಏನೋ 10 ವರ್ಷ ಬೆಳೆಯೋದು, 10 ವರ್ಷ 15 ವರ್ಷ ಬೆಳೆಯೋದು. ಒಂದ್ಸರಿ ನಾಟಿ ಮಾಡೋದು ಮುಗೀತು, ಒಂದ್ 8 ವರ್ಷ ಕೀಳೋಗಿಲ್ಲ, ಕಟ್ ಮಾಡೋದು ತಿರ್ಗಾ ಚಿಗುರುತ್ತೆ ಆತರ ಬೆಳೆ. ಹಂಗಾಗಿ ಏನ್ ಮಾಡಿದ್ವಿ, ಅದು ಯಾವಾಗ ನಷ್ಟ ಆಗ ಸ್ಟಾರ್ಟ್ ಮಾಡ್ತು ಅದು ನಮ್ಗೆ ಕೈ ಸುಡ್ತು. ಅದು ಫಸ್ಟ್ ಟೈಮ್ ಕೈ ಸುಟ್ಬಿಡ್ತು. 30 ಕೆಜಿ ಕನಕಾಂಬ್ರ ಕೂದ್ರೆ ಹೋಯ್ತಿದ್ದೆ 80 ರೂಪಾಯಿ ಕೆಜಿ. ಒಂದಾಳು ಕುಯ್ಯಕ್ಕೆ ಕೆಜಿಗೆ 80 ರೂಪಾಯಿ ಕೊಡ್ತಿದ್ದೆ ನಾವು. ಹೂವು 80 ರೂಪಾಯಿ ಹೋಗ್ತಿತ್ತು. ನಾವು ತಕೋಗಿ ಹಾಕ್ಬಿಟ್ಟು ಬರೋದು ಅಷ್ಟೇ ನಮ್ ಕೆಲಸ ಬಿಟ್ರೆ ಆ ದುಡ್ಡು ಆಳ್ಗೆ ತಿಂಡಿ ಔಷಧಿ ಎಲ್ಲ ನಮ್ ಕೈಯಿಂದ ಖರ್ಚಾಗ್ತಿತ್ತು. ಬೆಲೆ ಸಿಕ್ತಾಗ ಬೆಲೆ ನಮ್ಗೆ ಎಲ್ಲ 1-2 ಸಲ ಸಿಕ್ತು ಅಷ್ಟೇ, 2-3 ಸಲ. ಹಾಗೆಲ್ಲ ವರಮಹಾಲಕ್ಷ್ಮಿ ಬೆಲೆ ಸಿಗೋದು, ಅದು ಬಿಟ್ರೆ ಹಬ್ಬ ಹರಿದಿನಗಳಿಗೆ ಯುಗಾದಿಗಳಿಗೆ ಇಂತ ಹಬ್ಬಗಳಲ್ಲಿ ಈಗ ಅತಿ ಹೆಚ್ಚು ಹೂ ಬಳಸ್ತಾವ್ರೆ, ಜನ ಬೆಳೀತಾ ಇದಾರೆ, ಬಳಸ್ತಾನು ಇದಾರೆ. ಅವಾಗ ಅಷ್ಟು ಬಳಸ್ತಿರ್ಲಿಲ್ಲ, ಹಬ್ಬ ಹರಿದಿನದಲ್ಲಿ ಹೂ ಜಾಸ್ತಿ ಬಳಸ್ತಿದ್ದು. ಈಗ ಒಂದು 5-6 ವರ್ಷದಿಂದ ಈ ಇತ್ತೀಚೆಗೆ ಮಾತ್ರ ಹೂಗೆ ಎಲ್ಲಾ ಕಡೆ ಬೇಡಿಕೆ ಇದೆ. ಹಂಗಾಗಿ ಅತಿ ಜನ ಹೆಚ್ಚಾಗಿ ಈಗ ಜಾಸ್ತಿ ಬೆಳೆದು ಲಾಸ್ ಆಗ್ತಾ ಇದಾರೆ. ಅವಾಗ ರೈಟ್ ಇತ್ತು, ಬೆಳೆ ಇರ್ಲಿಲ್ಲ. ಈಗ ಬೆಳೆ ಜಾಸ್ತಿ ಬೆಳೀತಾರೆ ರೈತರು, ಬೆಲೆ ಇಲ್ಲ. ಹಾಗಾಗಿ ಈಗ ಏನಾಯ್ತು ಅಂದ್ರೆ ಹೂಗು ಏನಪ್ಪ ಈಗ ನಮ್ಗೂ ಅಷ್ಟೇ ಇದು ವೆದರ್ ತಕ್ಕಂತೆ ಹೂ ಬರೋದು. ಒಂದೊಂದು ಟೈಮಲ್ಲಿ 30 ರೂಪಾಯಿ ಕೀಳಲ್ಲ ಕಾಕಡ ಮುಲಿಕೊಂಡ್ಬಿಡ್ತದೆ. ಆಗ ನಾವು ಕೈಯಿಂದ 10,000 ಖರ್ಚು ಮಾಡಿ ಆಳುಗಳ ಕೈಯಲ್ಲಿ ಹೂ ಕುಯಿಸ್ತೀವಿ, ಯಾಕಂದ್ರೆ ಹುಳ ಬಿದ್ದು ಗಿಡ ಹೋಗ್ಬಿಡ್ತದೆ, ನೆಕ್ಸ್ಟ್ ನಮಗೆ ಮುಂದುವರಿಯಕ್ಕಾಗಲ್ಲ. ಅದನ್ನೇ 10,000 ಬೇಕಾದ್ರೆ ಒಂದು ಈ ರೈಟ್ ಜಂಪ್ ಆದಾಗ ಒಂದು 10 ದಿನ ಕುಯ್ಕೊಂಡ್ರು ಆ ಸಾಲನ ತೀರಿಸ್ಕೋಬಹುದು. ಅದರಲ್ಲೇ ಮೇಂಟೈನ್ ಮಾಡಬಹುದು. ಕೈಯಿಂದ ಏನು ಲಾಸ್ ಏನು ಆಗೋದಿಲ್ಲ ಆ ಬೆಳೆಯಲ್ಲಿ, ಮಿಕ್ಕದ ಬೆಳೆಯಲ್ಲಿ ಮಾತ್ರ ಲಾಸ್ ಆಗೇ ಆಗುತ್ತೆ. ಇದ್ರಲ್ಲಿ ಲಾಸ್ ಆಗಲ್ಲ, ಯಾಕೆಂತಂದ್ರೆ 1 ಕೆಜಿ ಬಂದ್ರೆ ಕೊನೆಗೆ ಒಂದು 500 ರೂಪಾಯಿ ಹೋಗಿರುತ್ತೆ ಒಂದಿರಲ್ಲಿ. ನೀವು 10 ಕ್ವಿಂಟೆಗೆ ಎಷ್ಟು ಗಿಡ ನೆಟ್ಟಿದ್ದೀರಿ ಶ್ರೀಧರ್? ನಾವು ಒಂದು 170 ಗಿಡ ನಾಟಿ ಮಾಡಿದ್ವಿ. ಏನು ನಾವು ಅಂದ್ರೆ 8 ಅಡಿ ಆಗಲ್ಲ, 5 ಅಡಿ ಉದ್ದ, ಇದು ದೂರ ದೂರ ನೆಟ್ಟಿದ್ವಿ. ಅಂದ್ರೆ ಸಾಲಿಂದ ಸಾಲಿಗೆ 5 ಗಿಡದಿಂದ ಗಿಡಕ್ಕೆ 8 ಅಡಿ 8 ಅಡಿ ಹಂಗೆ ನಾಟಿ ಮಾಡಿದ್ವಿ. ಅವತ್ತದು ಪಿಚ್ ಅನಿಸ್ತಿತ್ತು ಅದ್ರ ಬಟ್ ಕನಕಾಂಬರ ಇತ್ತಲ್ಲ, ಏನು ಕಣ್ ಕಾಣಲಿಲ್ಲ. ಆಮೇಲೆ ಕಿತ್ ಮೇಲೆ ಅದು ಉಳೋಕೆ ಅಂತ ಒಂದು ಟಿಲ್ಲರ್ ಮಡಿಕೊಂಡು ಆಳಕ್ಕೆ ಇಲ್ಲಿ ಮಾಡ್ಸೋಕ್ಕಾಗಲ್ಲ ಅಂದ್ಬಿಟ್ಟು ಒಂದು 5 ವರ್ಷ ಟಿಲ್ಲರ್ ನನ್ನ ಹತ್ರ ಟಿಲ್ಲರ್ ಕೃಷಿ. ಏನು ಉಳುಮೆ ಮಾಡೋದಕ್ಕೆ? ನನ್ನದೇ ಒಂದು 5-6 ಎಕರೆ ಜಮೀನು ಮಾಡಿ ಭತ್ತ ಮಾಡ್ತಿದ್ದಲ್ಲ, ಅದಕ್ಕೋಸ್ಕರ ಓನ್ ಆಗಿ ಒಂದು ಟಿಲ್ಲರ್ ಮಡಿಕೊಂಡು ಹೊಡಿಸ್ತಿದ್ದೆ ಒಂದು ಆಳು ಮಡಿಕೊಂಡು. 5-6 ಎಕರೆ ಅಂದ್ರೆ 1 ಎಕರೆ ನಿಮ್ ಸ್ವಂತದ್ದು? ಮಿಕ್ಕದೆಲ್ಲ ಬೊಗ್ಗಿದ್ದೆ. ಈಗ ಬೋಗ್ಯಕ್ಕೆ ದುಡ್ಡು ಕೊಟ್ಟು ನೀವು ಅದನ್ನ ಭತ್ತದ ಕೃಷಿ ಮಾಡ್ತೀರಿ, ಭತ್ತದಲ್ಲಿ ಅಂದ್ರೆ ನನಗೇನೆ ಈ ಉಳುಮೆದು ಜಾಸ್ತಿ ಖರ್ಚು ಬೀಳ್ತದೆ, ಅದಕ್ಕೆ ಟಿಲ್ಲರ್ ನಾವೇ ಮಡಿಕೊಂಡ್ವಿ. ಅದು ಹೆಂಗೋ ನಮ್ದು ಮಾಡಿ ಬೇರೆ ವ್ಯವಸಾಯನ ಮಾಡಿದ್ರೆ ನಮಗೆ ಕೂಲಿ ಮೇಂಟೈನ್ ಆಯ್ತಿತ್ತು. ನಾವು ಬೇರೆಯವ್ರು ಹೊಡಿತಿದ್ವು ಆಳು ಕೂಲಿ, ನಮ್ ಡೀಸೆಲ್ ಖರ್ಚೆಲ್ಲ ಅದರಲ್ಲೇ ಉಳಿತಾಯ ಆಯ್ತಿತ್ತು, ಅದ್ರಲ್ಲಿ ಒಂದ್ ಸ್ವಲ್ಪ ಸೇವ್ ಆಯ್ತಿತ್ತು. ಆಮೇಲೆ ಅದಾದ ಮೇಲೆ ಈಗೆಲ್ಲ ಮಿಷಿನ್ ಬರಲಾಗಿ ಕಟಿಂಗ್ಗೆ, ಕಟಿಂಗ್ ಮಿಷಿನ್ ಬರಲಾಗಿ ಒಂದ್ ಸ್ವಲ್ಪ ನಮ್ಗೆ ವ್ಯವಸಾಯ ಈಸಿ ಆಯ್ತಿತ್ತು. ಅಂದ್ರೆ ಭತ್ತದ ಕಟಿಂಗ್ ಮಿಷಿನ್ ಬಂದ್ರೆ ಏನಾಯ್ತು ಅಂದ್ರೆ ಕಾಳುಗಳು ಹಿಡಿದು ಕಟ್ ಮಾಡಿ ಗುಡ್ಡಿ ಹಾಕೊಂಡು ಮಾಡೋದ್ರಿಂದ ಬಹಳ ರಿಸ್ಕ್ ಆಯ್ತಿತ್ತು. ಈ ಕಟಿಂಗ್ ಮಿಷಿನ್ ಬಂದ್ಮೇಲೆ ನಮ್ಮ ಭೂಮಿ ಮಟ್ಟವಾಗಿದ್ರೆ ಆರಂಭ ಈಸಿಯಾಗಿ ಮಾಡ್ಕೋಬಹುದು. ಏನೋ 1-2 ಗಂಟೆ 3 ಗಂಟೆ ಕಟಿಂಗ್ ಮಾಡಿಸಿ ತಂದು ಭತ್ತ ಗುಡ್ಡಿ ಹಾಕೊಂಡು ಈ ತರ ಮಾಡ್ತಿದ್ವಿ. ಈಗ ಭತ್ತ ಏನ್ ಮಾಡಿದ್ವಿ, ಆಗ ಆಳು ದುಬಾರಿ ಆಯ್ತು, ವೆಚ್ಚ ಆದಾಯ ಕಮ್ಮಿ ಆಯ್ತು, ಕೂಲಿ ಆಳು ಜಾಸ್ತಿ ಆಯ್ತು. ಅದೇನಾಯ್ತು, ನಮಗೆ ಮಾರ್ಜಿನ್ ಇಲ್ಲ. ಅದೇ ಈಗ 5 ವರ್ಷದಲ್ಲಿ ಏನಿತ್ತು ಭತ್ತದ ರೇಟ್, ಅದೇ ರೇಟು. ಬಟ್ ಕೂಲಿ 100 ರೂಪಾಯಿ ಇದ್ದು ಇವತ್ತು 250 ರೂಪಾಯಿ ಆಗಿದೆ ಇಷ್ಟೇ. ತಿಂಡಿ ಮೂಟೆ ಅವತ್ತು 650 ರೂಪಾಯಿ ಇತ್ತು, ಇವತ್ತು 1.5 ಸಾವಿರ ರೂಪಾಯಿ ತಿಂಡಿ. ನಮಗೇನಾಯ್ತಾ ಇದೆ, ವ್ಯವಸಾಯ ಮಾಡಿಸುವಂಥವ್ರಿಗೆ ಇಂಟ್ರೆಸ್ಟಿಂಗ್ ನಾವು ಹೇಳಿದ್ವಿ ನಂತ ನಾವು ಬಿಸ್ನೆಸ್ ಮಾಡ್ತಿದ್ದಾರೆ, ವ್ಯವಸಾಯಕ್ಕೆ ಬಂದ್ವಿ, ಇಷ್ಟೆಲ್ಲ ನಡೆಸ್ಕೊಬಂದ್ವಿ. ಅವತ್ತಿನ ಇವತ್ತಿಗೆ ಬರೀ ನಾನು ಬಂದ ಮೇಲೆ ನಮ್ಮ ತಂದೆಯವ್ರು ಮಾಡ್ತಿದ್ದಾಗ ಅವತ್ತು ನಾವೇ ತಗೊಳ್ತಿದ್ದು ಮಾಡ್ತಿದ್ದು. ಆದರೆ ಅವತ್ತು ನಮ್ಗೆ ಏನಾಯ್ತಿತ್ತು, ಅದಕ್ಕೆ ನಿರಂತರವಾಗಿ ಕಣ್ಣು ಕಾಣ್ತಿರ್ಲಿಲ್ಲ, ಮರೆ ಆಯ್ತಿತ್ತು ಅದು. ಇವತ್ತು ಸಾಲ ಮಾಡಿ ಬಂಡವಾಳ ಹಾಕಿದ್ರೆ ಸಾಲ ಬಡ್ಡಿಗೂ ಆಗಲ್ಲ. ಈಗ ನೀವು ಈ ಥರ ಲಾಸ್ ಆಗ್ತಿದೆ ಅಂತ ಒಂದು ಬೆಳೆ ನೋಡ್ತೀರಿ, ಎರಡು ಬೆಳೆ ನೋಡ್ತೀರಿ, ಆಗ ಮೂರನೇ ಸರಿಗೆ ಬೆಳೆ ಬದಲಾವಣೆ ಯಾಕೆ ಮಾಡ್ಕೊಳ್ಳಲ್ಲ ಸರ್? ಹೆಂಗೆ ಅಂತಂದ್ರೆ ನಾವು ಯೋಧರಿದ್ದ, ಈಗ ನಮ್ಮ ದಾಳಿ ಮಾಡಿದ್ರೆ ಯೋಧರು ಸೋತ್ರಿ ಸಾಯಿಲಿ, ನಾವು ಯುದ್ಧ ಮಾಡ್ತೀವಲ್ಲ ಆ ಥರ ಈ ರೈತರ ಜೀವನ. ಇಷ್ಟೇ ನಷ್ಟ ಆದ್ರೂ ನಾವು ಅಲ್ಲೇ ಹಿಡಿಬೇಕು ಹೊರತು ಬೇರೆ ಕಡೆ ಹೋಗಕ್ಕಾಗಲ್ಲ. ಅಲ್ಲ ಈಗ ನಷ್ಟದ ಮೇಲೆ ನಷ್ಟ ಆಗ್ತಾ ಇದ್ರೆ ಏನ್ ಮಾಡಕ್ಕಾಗತ್ತೆ? ಈಗ ನಾವು ಹೇಳಿದ್ವಿ, ಈಗ ಸೊಪ್ಪು ಹಾಕಿದೀವಿ, ಯಾವತ್ತು ಹಾಕೇ ಇರಲಿಲ್ಲ. ಎಲ್ಲಿ ಎಲ್ಲ ಹಾಕಿದಿರಿ ಸೊಪ್ಪು? ಇಲ್ಲ, ನಾವು ನಮ್ಮ ಜಮೀನು ಅಂದ್ರೆ ನಿಮ್ಗೆ ಗುತ್ತಿಗೆ ಮಾಡ್ಕೊಂಡು ಗುತ್ತಿಗೆ ಮಾಡಿರಿ ಜಮೀನಲ್ಲಿ. ಏನ್ ಏನೇನ್ ಸೊಪ್ಪು ಹಾಕಿದಿರಿ? ಈಗ ಮೆಂತ್ಯ ಸೊಪ್ಪು, ಸಬ್ಸಿಗೆ, ಕೊತ್ತಂಬರಿ, ಇದನ್ನೆಲ್ಲ ಈಗ ನನ್ನ ಸ್ನೇಹಿತರು ಯಾರು ಸಲಹೆ ಕೊಟ್ರು ಬದಲಾವಣೆ ಮಾಡ್ಕೊಂಡ್ರಿ. ನಾನೇನ್ ಮಾಡಿದೆ ತಳ, ಇದು ಒಂದುವರೆ ತಿಂಗಳು ಬೆಳೆ. ಈಗ ನಾವು ದಿನನಿತ್ಯ ನಮ್ಮ ವ್ಯವಹಾರಗಳಿಗೆ ನಮ್ಮ ಫ್ಯಾಮಿಲಿ ಮೇಂಟೆನೆನ್ಸ್ಗೆ ಬೇಕೇ ಬೇಕು. ಹಾಗಾಗಿ ಏನ್ ಮಾಡಿದ್ವಿ, ಇದು ಒಂದು ತಿಂಗಳು ಬೆಳೆ, ನೆಕ್ಸ್ಟ್ 1.5 ತಿಂಗಳು ಬೆಳೆ, ಆಮೇಲೆ 2 ತಿಂಗಳು ಬೆಳೆ, ಆಮೇಲೆ 3 ತಿಂಗಳು ಬೆಳೆ, ಹಿಂಗ್ ಮಾಡಿದೀನಿ. ಈಗ 2.5 ಎಕರೆಯಲ್ಲಿ ಏನ್ ಮಾಡಿದೀನಿ, ಈಗ 1 ತಿಂಗಳಿಗೆ ಮೆಂತ್ಯ ಬರುತ್ತೆ. ಎರಡು ಎಷ್ಟಕ್ಕೆ ಹಾಕಿದಿರಿ ಮೆಂತ್ಯ? ಮೆಂತ್ಯ ಒಂದು 5 ಕ್ವಿಂಟೆ ಹಾಕಿದ್ವಿ. ಅದು ಸಿಕ್ಕಿದ್ರೆ ಲಾಭ, ಹೋದ್ರೆ ನಷ್ಟ. ಅದು ಲಾಟ್ರಿ ಇದ್ದಂಗೆ, ಅದು ಮಳೆಗೂ ತಡೆಯಲ್ಲ ಬಿಸಿಲಿಗೂ ತಡೆಯಲ್ಲ, ಸಮ ಪ್ರಮಾಣದಲ್ಲಿ ಇರಬೇಕು. ಎಲ್ಲಾನು ಲಿಮಿಟೇಜ್ ಅಲ್ಲೇ ಕೊಡ್ಬೇಕು, ಅದಕ್ಕೆ ಔಷಧಿ ಸ್ಪ್ರೇ ಮಾಡಂಗಿಲ್ಲ, ಕಳೆ ಔಷಧಿ ಹೊಡೆಯಂಗಿಲ್ಲ. ಅದನ್ನ ಗೊಬ್ಬರ ಏನ್ ಹಾಕಿದ್ರಿ ಅದಕ್ಕೆ? ಅದಕ್ಕೆ 20-21 ಭೂಮಿಗೆ ಎರಚಿ. ಯಾಕೆ ಮನೆ ಗೊಬ್ಬರ ಕೊಟ್ಟಿಗೆ ಗೊಬ್ಬರ ಕೊಡ್ಲಿ? ಕೊಟ್ಟಿಗೆ ಗೊಬ್ಬರನ ಒಂದ್ ಸ್ವಲ್ಪ ಕೊಟ್ಟಿದೀವಿ. ಕೊಟ್ಟಿಗೆ ಗೊಬ್ಬರದಲ್ಲಿ ಎಲ್ಲ ಬೆಳೆಯಕ್ ಆಗಲ್ಲ, ಯಾಕಂತಂದ್ರೆ ಅತಿ ಹೆಚ್ಚಾಗಿ ಕೊಟ್ಟಿಗೆ ಗೊಬ್ಬರ ಎಲ್ಲ ಇವತ್ತು ಕೆಮಿಕಲ್ ಆಗಿದೆ. ನಾಟಿ ಹಸು ಇಲ್ಲ, ಫಾರಂ ಹಸು ಆದ್ಮೇಲೆ ಈ ಬೇವು ಜೋಳ ತಿಂಡಿ ಹಾಕಿ ಅದ್ರಲ್ಲಿ ಯಾವುದೇ ಸಂತ ಇಲ್ಲ. ಹೌದಾ? ಅದ್ರಲ್ಲಿ ಸ್ವಲ್ಪ ಕುಂಠಿತ ಆಗಿದೆ. ಅದನ್ನ ನಾವು ಹಾಕಿದ್ರು ಕೂಡ ನಾವೇನ್ ಮಾಡ್ತೀವಿ, ಕುರಿ ಕಡಿ ಹಾಕ್ಸ್ಬಿಡ್ತೀವಿ. ಈ ವರ್ಷಕ್ಕೆ ಒಂದು ಒಂದು 20 ದಿನ ಕುರಿ ಬೇಕೇಗೊಳ್ಳ. ಕುರಿ ಬಂದಾಗ ಮಂದ್ಯದವ್ರು ಬರ್ತಾರೆ, ಮಂದ್ಯದವ್ರು ಬಂದಾಗ ಒಂದು 20 ದಿನ ಕಡಿ ಹಾಕ್ತಾರೆ. ವರ್ಷಕ್ಕೊಂದ್ಸಲ ಹಾಕ್ತಿವಿ. ಕೊಡಕೆ ಗೊಬ್ಬರನ ನಾವು ಕಾಕಡಗಳಿಗೆ ಹಾಕ್ತಿವಿ, ಮತ್ತೆ ಈ ಬೇರೆ ಬೆಳೆಗಳಿಗೆ ಹಾಕತ್ತೀವಿ, ಸಣ್ಣ ಪುಟ್ಟ ಬೆಳೆಗಳಿಗೆ. ಅದು ಕೊಂಡ್ಕೊ ತಂದು ಹಾಕೋದು, ಯಾಕಂದ್ರೆ ನಾವು ಹಸುಗಳನ್ನ ಸಾಕಿಲ್ಲ. ಯಾಕೆಂದ್ರೆ ನಾವು ಹಸು ಸಾಕೋಕೆ, ನಮ್ಮ ಹೂವಿನ ವ್ಯವಹಾರದಲ್ಲಿ ಹಸು ಸಾಕಾಗಲ್ಲ. ಹಸುಗೆ ಅಲ್ಲಿ ಒಂದು ಆಳು ಇರಲೇಬೇಕು. ಭೂಮಿ ಇದ್ರು ಕೂಡ ಅದನ್ನ ಮೇಂಟೆನೆನ್ಸ್ ಮಾಡಕ್ಕಾಗಲ್ಲ. ಭೂಮಿ ಇರೋದ್ರಿಂದ ನೀವು ಕೊಟ್ಟಿಗೆ ಗೊಬ್ಬರಕ್ಕೆ ಹಸು ಸಾಕದೆ ಇರೋದ್ರಿಂದ ಅದು ಕೊಟ್ಟಿಗೆ ಗೊಬ್ಬರ ನೀವು ಕೊಂಡ್ಬೇಕಾಗಿದೆ. ಈಗ ಹೇಳಿ, ಈಗ ಸೊಪ್ಪು ಹಾಕಿದೀನಿ ಅಂದ್ರಲ್ಲ, ಮೆಂತ್ಯ 5 ಕ್ವಿಂಟೆಗೆ ಹಾಕಿದಿರಿ. 5 ಕ್ವಿಂಟೆ ಇನ್ನು ಮಿಕ್ಕಿದ ಜಮೀನಲ್ಲಿ ಸಬ್ಸಿಗೆ ಒಂದು 10 ಕ್ವಿಂಟೆ, ಕೊತ್ತಂಬರಿ ಒಂದು 10 ಕ್ವಿಂಟೆ, ಒಂದು 1/2 ಎಕರೆ ಚೆಂಡು ಹೂವು, 1.5 ಎಕರೆ ಜೋಳ ಹಾಕಿದಿರಿ. ಈಗ ಸೊಪ್ಪಿನ ಕೃಷಿನಲ್ಲಿ ಮಾರಾಟ ಮಾಡಿದ್ರ ಇಲ್ಲ ಈಗ ಈಗ ಇನ್ನೊಂದು 20 ದಿನ ಬೇಕು ಅದು ಬರೋಕೆ. ವೆದರ್ ಚಳಿ ಇರೋದ್ರಿಂದ ಬೇಗ ಬರಲ್ಲ. ಈಗ ಒಂದ್ ವಾರಕ್ಕೆ ಬರುವಂತ ಮೊಳಕೆ 15 ಸಿಗ್ಬೋತಾ ಇದೆ. ಇವಿ ಕೊರೆ ಆದ್ರೆ ಬೇಗ ಬರಲ್ಲ, ಡೆವಲಪ್ಮೆಂಟ್ ಆಗಲ್ಲ. ಹಂಗಾಗಿ ಅದೆಲ್ಲ ಇನ್ನು ನಾನು ಏನಪ್ಪಾ ಅಂದ್ರೆ ಒಂದೊಂದು ಅಂತಂದು ಊರು ಸಿಗುತ್ತೆ ಅನ್ನೋ ಒಂದು ಲೆಕ್ಕಾಚಾರದಲ್ಲಿ ಒಂದ್ ತಿಂಗಳು ಬೆಳೆ, ಒಂದೂವರೆ ತಿಂಗಳು ಬೆಳೆ, 2 ತಿಂಗಳು ಬೆಳೆ, 3 ತಿಂಗಳು ಬೆಳೆ ಜೋಳ. ಅದು ಬರೋದಕ್ಕೆ ಇದೆಲ್ಲ ಆಗತ್ತೆ. ನಮ್ಮ ವ್ಯವಹಾರಕ್ಕೆ ಈಗ ಮಾಡಿರುವಂತ ವ್ಯವಹಾರದಲ್ಲಿ ಖರ್ಚು ವೆಚ್ಚ ಮೇಂಟೈನ್ ಆಯ್ತದೆ ಅನ್ನೋ ಲೆಕ್ಕಾಚಾರದಲ್ಲಿ ಲಾಕ ಮಾಡ್ತಾ ಇದ್ವಿ. ಈಗ ಹೂವಾಗ್ಲಿ ಸೊಪ್ಪಾಗ್ಲಿ ಈ ತರದ ಸಣ್ಣ ಬೆಳೆಗಳಿಗೆ ಮಹಿಳೆಯರೇ ಹೆಚ್ಚು ಆಸಕ್ತಿಯಿಂದ ತೊಡ್ಕೊಳ್ಳೋದು. ಈಗ ಅಶ್ವಿನಿ ಅವರು ಅದರಲ್ಲಿ ಎಷ್ಟೋ ಮಟ್ಟಕ್ಕೆ ತೊಡ್ಕೊಂಡಿದ್ದಾರೆ, ಮತ್ತೆ ಅದನ್ನ ಹೇಗೆ ನಿರ್ವಹಿಸ್ತಾ ಇದ್ದೀರಿ? ನೀರಾಗ್ಬೋದು, ಗೊಬ್ಬರ ಆಗ್ಬೋದು, ಕಳೆ ನಿರ್ವಹಣೆ ಆಗ್ಬೋದು, ಇದೆಲ್ಲ ಹೇಗೆ ಮಾಡ್ತಾ ಇದ್ದೀರಿ ಅಶ್ವಿನಿ ಅವರ? ಅದೆಲ್ಲ ನಮ್ಮ ಮನೆಯವರೇ ನೋಡ್ಕತ್ತಾರೆ ಚೆನ್ನಾಗಿ. ಅದನ್ನ ಹೋಗ್ತಿದೀವಿ, ನಾವು ಹೋಯ್ತಿವಿ, ನಾವು ಇರ್ತೀವಿ ಜೊತೆಲೆ ಹೋಗೋದು, ಕಳೆ ಕೆಲಸದು ಮಾಡೋದೆಲ್ಲ ಅವ್ರದ್ದು. ಏನೇ ಇದ್ರು ಸೊಪ್ಪು ಇನ್ನು ನೀರ್ ಮಾಡೋದು ಎಲ್ಲ ನಮ್ಮ ಮನೆಯವರೇ ನೋಡ್ಕೋತಾರೆ, ನಾವು ಜೊತೆಲೆ ಇರ್ತೀವಿ. ಜೊತೆಲಿದ್ದೆ ಅಂತಂದ್ರೆ ಅದೇ ಸೊಪ್ಪು ಬಂದಾಗ ಏನಾರ ಕೀಳ್ಬೇಕು ಅಂದಾಗ ಕಿತ್ಕೊಡ್ತೀವಿ. ಆಳ್ಗಳ ಜೊತೆಲಿ ಇರ್ಬೇಕು ನಾವು, ಅವ್ರ ಜೊತೆಲಿ ಇರ್ತೀವಿ, ನೋಡ್ಕತೀವಿ. ಹೂ ಕೂದಾದ್ಮೇಲೆ ನೆಕ್ಸ್ಟ್ ಅದಕ್ಕೆ ಹೋಗೋದು. ಹೂ ಅಂದ್ರೆ ಕಾಕಡ. ಕಾಕಡ ದಿನನಿತ್ಯ 6:30-7 ಗಂಟೆಗೆ ಆಳ್ ಬರ್ತಾರೆ, ಅವ್ರ ಜೊತೆ ನಾವು ಹೋಗಿ ಕುಯ್ತೀವಿ. ಸೊಪ್ಪನ್ನ ಬೆಳೆಯನ್ನ ಬೆಳೆಯುತ್ತಾ ಇದ್ದೀರೋ ಈಗ, ಅದಕ್ಕೆ ಗೊಬ್ಬರ ಗೋಡ್ ಒದಗಿಸೋದಾಗ್ಬೋದು, ನೀರು ಒದಗಿಸೋದಾಗ್ಬೋದು, ಇದಕ್ಕೆ ಆಳು ಕಾಳು ಜೊತೆಯಲ್ಲಿ ನೀವು ಹೇಗೆ ಅದನ್ನ ನಿರ್ವಹಿಸ್ತೀರಿ ಹೇಳಿ? ಆಳನ್ ಜೊತೆಲಿ ಅಂದ್ರೆ ನಾವು ಇರ್ಲೇಬೇಕಲ್ವಾ, ಅವರು ಈಗ ನಾವಿಲ್ದಾರ ಆಗಲ್ಲ. ಮನೆಯವ್ರ ಹೊರಗಡೆ ಹೋದ್ರೆ ನೀವು ಇರ್ತೀರಿ, ನಾವಿರ್ತೀವಿ, ಇದು ನೋಡ್ಕೋತೀರಿ. ಯಾವ ಸೊಪ್ಪನ್ನ ಮಾರಾಟ ಮಾಡಿಲ್ಲ, ಏನ್ ಆದಾಯವನ್ನ ನೀವು ನಿರೀಕ್ಷೆ ಮಾಡ್ತಾ ಇರ್ಬೋದು? ನಮಗೆ ಆದಾಯ ಏನು ಅಂತಂದ್ರೆ ಇದರಲ್ಲಿ ಆದಾಯಕ್ಕಿಂತ ನಷ್ಟನೂ ಇದೆ, ಆದಾಯನೂ ಇದೆ. ವೆದರಲ್ಲಿ ಈಗ ನಾವು ಮಾಡಿರೋ ಖರ್ಚಿಗೆ ಖರ್ಚಿಗಿಂತ 1 ಪಟ್ಟು ಅದು ಖರ್ಚಿಗೆ ಜೊತೆಗೆ ಜಮೀನು ಗುತ್ತಿಗೆ ಜಮೀನು ಇರ್ತದೆ. ಅದು ಒಂದು 10,000 ಖರ್ಚು ಮಾಡಿದರೆ ನಮಗೊಂದು 10-15,000 ಸಿಕ್ಕಿದ್ರೆ ನಮಗೆ ಈ ಬೇರೆ ಬೆಳೆಗೂ ಅದಕ್ಕೂ ಏನು ನಮಗೆ ಮೋಸ ಏನು ಆಗಲ್ಲ. ಯಾಕೆಂದ್ರೆ 1 ಎಕರೆ 6 ತಿಂಗಳು ಭತ್ತ ಬೆಳಿತೀವಿ, 1 ಎಕರೆಯಲ್ಲಿ ನಮಗೆ ಸಿಕ್ಕುತ್ತೆ 10-15,000 ಲಾಭ. ಈ 1 ತಿಂಗಳು 1 ತಿಂಗಳು ಬೆಳೆಯಲ್ಲಿ ಆದಾಯನೂ ಇದೆ ನಷ್ಟನೂ ಇದೆ, ಲಾಟ್ರಿ ಇದ್ದಂಗೆ. ಅದು ಸಿಕ್ಕಿದ್ರೆ 100,000 ಹೋದ್ರೆ ಇಲ್ಲ. ಯಾಕಂದ್ರೆ ನೀವು ನೋಡಿದ್ರಿ ಸೊಪ್ಪು ಯಾವ ತರ ಇದೆ. ಒಂದೊಂದು ಟೈಮಲ್ಲಿ 1 ಕಂತ 10 ರೂಪಾಯಿ 15 ರೂಪಾಯಿ ಆಗುತ್ತೆ, ಡಿಮ್ಯಾಂಡ್ ಆಗುತ್ತೆ. ಒಂದ್ ಟೈಮಲ್ಲಿ 1 ರೂಪಾಯಿಗೂ ಕೇಳೋರು ಇರೋದಿಲ್ಲ. ಆ ತರ ಇರುತ್ತೆ. ನಾವೇನು ಹೊಸ ಪ್ರಯತ್ನ ಮಾಡುವ, ಬದಲಾವಣೆ ಮಾಡ್ಕೊಳ್ಳೋದು ಅನ್ನೋ ಲೆಕ್ಕದಲ್ಲಿ ಈ ಸೊಪ್ಪು ಬೆಳೆಗೆ ಸ್ವಲ್ಪ ಬದಲಾವಣೆ, ಈ ಸಲಿಂದ ಬದಲಾವಣೆ ಆಗಿರೋದು. ನಾವು ಸರ್ ಸೊಪ್ಪು ಏನಕ್ಕೆ ಹಾಕಿದ್ದು ಅಂತಂದ್ರೆ ಆಳುಗಳು ಕರೆಯಂಗಿಲ್ಲ, ಕೆದಕಂಗಿಲ್ಲ, ಕಳೆ ಕೀಳಂಗಿಲ್ಲ, ಏನು ಮಾಡಂಗಿಲ್ಲ ಸರ್. ಇದಕ್ಕೆ ಮಾಮೂಲಿ ಗೊಬ್ಬರ ಎಲ್ಲ ಹಾಕ್ಬಿಟ್ಟು ಒಂದೇ ಸತಿ ಮಾಡಿಬಿಟ್ರೆ ನೀರು ನೋಡ್ಕೊಳ್ಳೋದು, ಏನಾರ ಹುಳ ಗಿಳ ಇದಾದರೆ ಒಂದು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋದು, ಅದನ್ನ ನೋಡ್ಕೊಳ್ಳೋದು ಅಷ್ಟೇ. ಮಾಮೂಲಿ ನಾವು ನೋಡ್ಕೋಬೋದು, ಆಳುಗಳಿಗೆ ಕಮ್ಮಿ ಇರ್ತದೆ ಕೆಲಸ. ಅನ್ನಕ್ಕೋಸ್ಕರ ನಾವು ಈ ಸತಿ ಹಾಕಿದೀವಿ ಸರ್. ಒಂದ್ಸರಿ ಅದನ್ನ ಬಿತ್ತನೆ ಮಾಡ್ಬಿಟ್ರೆ ಬೆಳೆ ಬರೋ ತನಕ ಇನ್ಯಾವುದು ಶ್ರಮ ಇರೋ ಏನಿಲ್ಲ ಅಂತ. ಅಂದ್ರೆ ಏನಾದ್ರು ಅದರಲ್ಲಿ ಪೋಷಕಾಂಶದ ಕೊರತೆಯಾಗಿ ಸೊಪ್ಪು ಸರಿಯಾದ ರೀತಿಯಾಗಿ ಹಸಿರು ಬಣ್ಣಕ್ಕೆ ಬರ್ಲಿಲ್ಲ ಅಂದಾಗ ಸ್ವಲ್ಪ ಮೇಲ್ ಗೊಬ್ಬರ ಹಾಕ್ಬೇಕಾಗತ್ತಲ್ಲ, ತಿಂಡಿ ಹಾಕ್ಬೇಕು ಸರ್, ಕಾಂಪ್ಲೆಕ್ಸ್ ಹಾಕ್ಬೇಕು. ಅದಕ್ಕೆ 20-20 ಕಾಂಪ್ಲೆಕ್ಸ್ ಕೊಡ್ಬೇಕು. ಅದಕ್ಕೆ ಒಂದು 15 ದಿನಕ್ಕೆ ಒಂದು ಸ್ಟೆಪ್ ಅಲ್ಲಿ ಕೊಡ್ಬೇಕು. ಈಗ ಭೂಮಿ ಕೊಟ್ಟಿದೀವಿ, ಈಗ ಅದಾದ 15 ದಿವಸಕ್ಕೆ ಮೇಲ್ ಕೊಡ್ತೀವಿ. ಯಾಕಂದ್ರೆ ನಮ್ಗೆ ಯಾವ ತರ ಬೆಳೆಯಬೇಕು ಅದನ್ನ ನೋಡಿ, ವೀಕ್ ನೋಡಿ ನೀವು ಹೇಳ್ದಂಗೆ ಆ ಟೈಮ್ ಕರೆಕ್ಟ್ ಆಗಿ ಕಾಂಪ್ಲೆಕ್ಸ್ ಕೊಡ್ತೀವಿ. ರೋಗ ಕೀಟಗಳು ಜಾಸ್ತಿ ಸೊಪ್ಪುಗಳಿಗೆ ಆ ತರ ನಿಮ್ ಜಮೀನಲ್ಲಿ ಇನ್ನುವರೆಗೆ ಏನ್ ಕಂಡು ಬಂದಿಲ್ವಾ? ಈಗ ನಾನು ಮೊನ್ನೆ ಜೋಳಕ್ಕೆ ಔಷಧಿ ಹೊಡಿಸ್ದೆ, ಮೊದಲು ಜೋಳಕ್ಕೆ ಔಷಧಿನೇ ಇರಲಿಲ್ಲ. ಇವಾಗ 3 ಸ್ಟೆಪ್ ಔಷಧಿ ಹೊಡಿಬೇಕು ಜೋಳಕ್ಕೆ. ಈಗ ಮೊನ್ನೆ ಆಲೆ ಮೊಳಕೆ ಬಂದದೆ, ಆಲೆ ಹುಳ ಬಿದ್ದಿತ್ತು. ಈಗ ನಿನ್ನೆ ಎಲ್ಲ ಸ್ಪ್ರೇ ಮಾಡಿಸಿದ್ರಿ, ಒಂದು 20 ಕ್ಯಾನ್ ಸ್ಪ್ರೇ ಮಾಡಿದ್ರಿ 1.5 ಎಕರೆಗೆ ಎಲ್ಲ ಸ್ಪ್ರೇ ಮಾಡಿ. ಯಾಕಂದ್ರೆ ಈ ಸಲ ಸ್ಪ್ರೇ ಮಾಡಿದ್ರೆ ಆ ಹುಳು, ಅದು ಹುಳು ಮೇಯ್ದ ತಿರುಳು, ಸುಳಿ ಏನಿದೆ ಸುಳಿನೇ ಮೇಯ್ಕೊಬಿಡ್ತದೆ, ಹಾಗಾಗಿ ಬರೋಲ್ಲ. ಅದಕ್ಕೆ ಏನ್ ಮಾಡೋದು, ಈಗ ಸುಳಿ ತಗ್ಲುವಂಗೆ ಸ್ಪ್ರೇ ಮಾಡ್ಬೇಕು ಆಳ. ಆಗ ನಾವು ಸೇರಿ ಒಂದು ಆಳು 2 ಆಳು ಜೊತೆ ಹಾಕೊಂಡು ಅದನ್ನ ಒಂದೊಂದು ಗಿಡಕ್ಕೆ ಸ್ಪ್ರೇ ಮಾಡಿ ಹುಳ ನಿಯಂತ್ರಣ ಮಾಡ್ಲೇಬೇಕು. ಬಿದ್ದೇ ಬೀಳ್ತದೆ ಅದು ಕರೆಕ್ಟ್ ಆಗಿ 15 ಸೆಕೆಂಡ್ಸ್ ಸ್ಪ್ರೇ ಮಾಡ್ಲಿಲ್ಲ ಅಂದ್ರೆ ಯಾವುದೇ ಗಿಡ ಆಗ್ಲಿ, ವ್ಯವಸಾಯಕ್ಕಾಗ್ಲಿ, ಈ ಕಾಕಡನೇ ಆಗಿರ್ಬೋದು ಯಾವುದೇ ಆಗಿರ್ಬೋದು, ಕಾಕಡಕ್ಕೆ 12 ದಿನಕ್ಕೊಂದ್ಸಲ ಸ್ಪ್ರೇ ಮಾಡ್ಲೇಬೇಕು. ಸ್ಪ್ರೇ ಮಾಡಲಿ ಅಂದ್ರೆ ಹೂ ಮೊಗ್ಗು ತಿನ್ಕೊಬಿಡ್ತವೆ. ಹಂಗಾಗಿ ಈ ನಾವು ಸೊಪ್ಪಿಗೆ ಏನಪ್ಪಾ ಅಂತಂದ್ರೆ ಅದಕ್ಕೆ ಅತಿ ಜಾಸ್ತಿ ಪ್ರಮಾಣದಲ್ಲೂ ಕೊಡೋಂಗಿಲ್ಲ, ಮೀಡಿಯಂ ಅಲ್ಲಿ ಅದಕ್ಕೆ ಟೆಂಪ್ ಅದಕ್ಕೆ ಜಾಸ್ತಿ ಪವರ್ ಔಷಧಿ ನೋಡಿ. ಅದನ್ನ ಕಿತ್ತು ಮಾರುಕಟ್ಟೆಗೆ ಬಿಡುವಂತ ಸಂದರ್ಭದಲ್ಲಂತೂ ಔಷಧಿ ಸಿಂಪರಣೆ ಮಾಡೋಂಗಿಲ್ಲ. ಅದಕ್ಕೆ ಜಾಸ್ತಿ ಔಷಧಿ ಕೇಳಲ್ಲ, ಅದು ಏನೋ ಅಪರೂಪ. ಏನಪ್ಪಾ ಅಂತಂದ್ರೆ ಅದು ಸಾಯಿದಂಗೆ ತಿಂಡಿ ವೇರಿಯೇಷನ್ ಆಗಬಾರ್ದು, ಕರೆಕ್ಟ್ ಆಗಿ ನೀರು ಕೊಡಬೇಕು. ಆ ನೀರು ಕೊಟ್ಟು ಅತಿ ನೀರು ತೇವಾಂಶ ಇದ್ರೆ ಸತ್ತೋಗ್ಬಿಡ್ತದೆ. ಅದಕ್ಕಾಗಿ ನಾವು ವೆದರ್ ನೋಡಿ ಆಮೇಲೆ ಸ್ವಲ್ಪ ನಮ್ದು 6 ವರ್ಷ ಭೂಮಿ, ಹಾಗಾಗಿ ಹೊಲ ಭೂಮಿ ಅಲ್ವಾ, ಆ ತರ ಆಗಿರೋದಾಗಿ ಸ್ವಲ್ಪ ಪರವಾಗಿಲ್ಲ ಅಂತ ಮನಸ್ಸು ಪ್ರಯತ್ನ ಪಟ್ಟಿದ್ವಿ. ಭಗವಂತ ಇಚ್ಛೆ ಒಳ್ಳೇದಾಗ್ಲಿ, ಖಂಡಿತ ಒಳ್ಳೇದಾಗ್ಲಿ. ಏನಾದ್ರು ನಿಮ್ಗೆ ಈ ರೀತಿಯಲ್ಲಿ ಹೆಚ್ಚಿನ ಲಾಭವನ್ನ ಕಂಡುಕೊಂಡ್ರೆ ಇದೇ ರೀತಿಯಾದ ಸೊಪ್ಪಿನ ಬೆಳೆಯನ್ನೇ ಮುಂದುವರಿಸಿಕೊಂಡು ಹೋಗ್ತೀರಾ ಹೇಗೆ? ಅಲ್ಲ ಸರ್, ಲಾಭ ಸಿಕ್ಕಿದ್ಮೇಲೆ ನಾವು ಅದನ್ನ ಪ್ರಯತ್ನ ಪಡಲೇಬೇಕು ತಿರ್ಗಾ. ಯಾಕೆ ಲಾಭ ಏನು ಸಿಗುತ್ತೆ ಅದನ್ನ ರೈತ ಹೋಗುದು ಹಿಂದ್ಗಡೆ. ಈಗ ನಮ್ಗೆ ನಷ್ಟ ಆಗಿರೋದನ್ನ ಬೇರೆ ಬೆಳೆದ ಬೆಳೆ ಬದಲಾಯಿಸಿದ್ದು. ಹಂಗಾಗಿ ಈಗ ನಾವು ಜೋಳ ಮಾಡಿದೀವಿ, ಜೋಳಕ್ಕೇನು ಜೋಳ ಬೆಳಿಬೋದು, ಸಮಸ್ಯೆ ಇದೆ ಏನು, ಬೆಳೆ ಬಂದ ತಕ್ಷಣ ಈ ಕಾಡು ಪ್ರಾಣಿ ಈ ಹಂದಿಗಳು ಅದು ಬಂದು ಹಾನಿ ಮಾಡುತ್ತೆ. ಈ ಕಡೆ ಹಂದಿಗಳು ಜಾಸ್ತಿ ಹೌದು. ಅದೇನ್ ಮಾಡ್ತೀವಿ ನಾವು, ಈಗ ಗಿಡ ಒಂದು 3 ಅಡಿ ಬಂದ ತಕ್ಷಣ ಸುತ್ತ ಸ್ಪೆನ್ಸ್ ಹಾಕಿ, ತಂತಿ ಹಾಕಿ, ಗಳ ಹಾಕಿ ನೈಟ್ ಬಂದು ಕಾಯ್ತೀವಿ. ಹೌದಾ? ನೈಟ್ ಬಂದು ಅದಕ್ಕೆ ಬೆಂಕಿ ಅಂದ್ರೆ ಸ್ವಲ್ಪ ಭಯ, ಹಂಗಾಗಿ ನೈಟ್ ಬಂದು ಬೆಂಕಿ ಹಾಕ್ತಿವಿ, ಮರಗಳನ್ನ ತಂದು ಒಂದಷ್ಟು ಸೌದೆಗಳನ್ನ ಗುಡ್ಡಿ ಹಾಕಿ ಒಂದು ಮೈಕ್ ಹಾಕ್ತಿವಿ, ಸೌಂಡ್ ಬರುವಂಗೆ, ನಾಯಿ ಬೋಳುವಂಗೆ ಒಂಥರ ಸೌಂಡ್ ಹಾಕ್ತಿವಿ. ಹೋದ ಸರಿ ಒಂದು 4 ಎಕರೆ 3 ಎಕರೆಗೆ ಹಾಕಿದ್ದೆ, ಸತತವಾಗಿ 2 ತಿಂಗಳು ಕಾದಿದ್ದೀನಿ. ಹೌದಾ? ಹಾ, ಯಾಕಂದ್ರೆ ಕಾಯಿಲಿಲ್ಲ, ಒಂದು ಸಲ ಅದು ಬೀಳ್ತು ಅಂದ್ರೆ ಮೇವನ್ನ ದನ ಮುಟ್ಟಲ್ಲ, ಅದು ಒಣಗ್ಬಿಡುತ್ತೆ ಸ್ಮೆಲ್. ಅದು ಹೌದೌದು, ಜೋಳ ತಿನ್ನಲ್ಲ ತಿನ್ನಲ್ಲ, ಅದು ಒಣಗ್ಬಿಡುತ್ತಿರ, ಒಂದ್ಸಲಿ ಬಿದ್ದು ತಿರೋಯ್ತು. ಬಿಳದಂಗ್ ನೋಡ್ಕಂದ್ರೆ ನಮ್ಮ ಪಾಲು ಬಿದ್ರೆ ಹಂದಿಪಾಲು ಹಂದಿಪಾಲು. ಎಲ್ಲ ಈಗ ಸಾಮಾನ್ಯವಾಗಿ ಈ ಪ್ರದೇಶಗಳಲ್ಲಿ ಕಬ್ಬನ್ ಗದ್ದೆಗೆ ಹೋಗ್ತದೆ ಅಂತ ಕೇಳಿದ್ದು ಸರ್. ಕಬ್ಬನ್ನ ತಿಂತದೆ, ಕಬ್ಬಲ್ಲಿ ಇರ್ತದೆ ಕಬ್ಬನ್ ಗದ್ದೆಲಿ. ಬಟ್ ಇದು ಹೆಂಗೆ ಅಂದ್ರೆ ಇದು ಒಂಥರ ಆಕರ್ಷಣೆ ಸ್ಮೆಲ್. ಇದು ಜೋಳ ಅದು ತಿನ್ನಲ್ಲ, ಬಿಡುತ್ತೆ, ಕಡಿತ್ತೆ, ಉಜ್ಜುತ್ತೆ, ಹೋಗುತ್ತೆ. ಒಂದೇ ಜಾಗದಲ್ಲಿ ಇಷ್ಟು ಬೇಕಾದ್ರೆ ತಿನ್ಕೊಂಡು ಉಜ್ಜಾಡ್ಬಿಟ್ರೆ ಹೆಚ್ಚು ಕಡಿಮೆ, ಅದು ಒಂದ್ಸಲಿ ಒಂದ್ ಪಾತಿಗೆ ಹೋಯ್ತು ಅಂದ್ರೆ ಎಲ್ಲ ನಾಶ ಮಾಡ್ಬಿಟ್ಟೆ ಆಚೆ ಹೋಗೋದು. ಒಬ್ರು ಬರಲ್ಲ, ಅವರು ಬಂದ್ರೆ ಹಿಂಡೆ ಬರೋದು, ಹಿಂಡೆ ಬರ್ತಾವ, ಹಿಂಡೆ ಬರೋದು. ಇಲ್ಲಿ ಆ ತರದ ಕೆಟ್ಟ ಅನುಭವ ರೈತರಿಗೆ ಆಗಿದೆ? ತುಂಬಾ ಆಗಿದೆ. ನನ್ನ ತಮ್ಮ ಈಗೊಂದು 1/2 ಎಕರೆ ಹಾಕಿದ್ದ, ಏನೂ ಮಡಗ್ಲಿಲ್ಲ ಅವನು. ಪಾಪ ಅವರು ಕೆಲ್ಸಕ್ಕೆ ಹೋಯ್ತಾರ ಹುಡುಗರು, ಅವರು ಹಂಗ ತಂತಿ ಎಲ್ಲ ಹಾಕಿದ್ರು, ಹಾಕಿದ್ರು ಕೂಡ ಬಿಡ್ಲಿಲ್ಲ ಅದು. ಒಂದ್ 2 ರಾತ್ರಿಗೆ ಇಡೀ ಒಂದ್ 1/2 ಎಕರೆ ನಾಶ ಮಾಡ್ಬಿಡ್ತು. ರೈತರಿಗೆ ಬೆಳೆ ಬಂದ ಮೇಲೆ ಬೆಲೆ ಏರುಪೇರಿನ ಸಮಸ್ಯೆ ಒಂದಾದ್ರೆ, ಹೌದು, ಬೆಳೆ ಹಂತಕ್ಕೆ ಬಂದಿರೋನಾಗ ಈ ತರದ ಪ್ರಾಣಿಗಳ ಸಮಸ್ಯೆ ಒಂದು. ಸರ್, ಈಗ ನಾವೇನ್ ಮಾಡ್ತೀವಿ ಅಂದ್ರೆ, ರೈತರು ಏನ್ ಮಾಡ್ತಾರೆ, ಇಲ್ಲಿ ಸಣ್ಣ ಪುಟ್ಟ ರೈತರು ಬರ್ತಾರೆ, 1-2 ಹಸು 4 ಹಸು ಹುಡುಗರು ಬರ್ತಾರೆ, ಅವ್ರೇನ್ ಮಾಡ್ತಾರೆ, ಈಗ ನಾವು 10 ಲೆಕ್ಕನೆ ಮಾರ್ಬಿಡ್ಬೋದು. ಈಗ ಏನ್ ಮಾಡ್ತಾರೆ, ಒಂದು ಪಾತಿ ಮೇವು ಕೊಡಪ್ಪ ಅಂತ ಕೇಳ್ತಾರೆ ಅವ್ರಿಗೊಂದು ಪಾತಿ ಮೇವು, ಅವ್ರು ಒಂದು 20 ದಿನ ಒಂದ್ ತಿಂಗಳಾಯ್ತದೆ ಕುಯ್ಯೋದು, ಅವ್ರಿಗೆ ಎಷ್ಟು ಬೇಕೋ ಅಷ್ಟು ತಗೋಯ್ತಾರೆ. ದೊಡ್ಡ ದೊಡ್ಡ, ಈಗ ನೀವು ಜೋಳ ಹೇಳ್ತಾ ಇರೋದು ಮೇವಿನ ಜೋಳನ? ಹಸು ಮೇವು, ಹಸು ಮೇವು. ಈಗೆಲ್ಲ ಫಾರಂ ಮಾಡಿದಾರೆ. ನಾನು ನೀವು ಕಾಳು ಮೇವು ಮಾಡ್ತಾ ಇದೀರಿ ಅಂತ ಅಂದ್ಬಿಟ್ಟು, ಎಷ್ಟು ಕ್ವಿಂಟಲ್ ಆಗುತ್ತೆ ಎಕರೆಗೆ ಕೇಳೋಣ ಅಂತಿದ್ದೆ. ಯಾವ ತಳಿ ಕಡ್ಡಿ ಹಾಕಿದಿರಿ ಸರ್? ಈ ಸಲ ಬೇರೆ ತರ ಚೇಂಜ್ ಮಾಡಿದೀವಿ, ಕಾವೇರಿ ತಳಿದು ಅದು. ಹೋದ ಸಲೂ ಹಾಕಿದ್ವಿ, ಚಾಂಪ್ ಬಂದಿತ್ತು, ಈ ಸಲ ಅದನ್ನೇ ಹಾಕಿದೀವಿ. ಪೈರೆಲ್ಲ ಏನು ಲಾಸ್ ಆಗಿಲ್ಲ, ಚಾಂಪ್ ಬಂದೈತೆ. ಏನಪ್ಪ ಅಂದ್ರೆ ಉಳಿದೊಂದು ಫಾಲ್ಟ್ ಇತ್ತು, ಈಗ ಇವತ್ತಿನ ಹಂತಕ್ಕೆ ಅದನ್ನ ಸ್ಪ್ರೇ ಮಾಡಿದೀವಿ. ಈಗ ಸ್ಪ್ರೇ ಮಾಡ್ತೀರಿ, ಸ್ಪ್ರೇ ಮಾಡ್ಬಿಟ್ಟು ನೀವು ಯಾರು ಹಸುನವರು ಕೆಳದಕ್ಕೆ ಬಂದ್ರೆ ಜೋಳನ, ಆ ಸಂದರ್ಭದಲ್ಲಿ ಔಷಧಿ ಹೊಡೆದಿರ್ತೀರ? ಇಲ್ಲ, ಔಷಧಿ ಈಗ ಆಗೋಡಿಯಲ್ಲ, ಆಗ ಔಷಧಿ ಅವಶ್ಯಕತೆ ಇಲ್ಲ. ಎಲ್ಲ ಪೂರ್ತಿ ಬೆಳೆದ್ಮೇಲೆ ಸರ್, ಅದು 1 ತಿಂಗಳು ಬಂದ್ಮೇಲೆ, ಒಂದೀಗ 2 ತಿಂಗಳು ಅಂತಾನೆ ಬೇರೆ, ಕಟಾವು ಬರೋದು 3ನೇ ತಿಂಗಳು ಅಂತ. ಆಗ ನಮ್ಗೆ ಸ್ಪ್ರೇನು ಮಾಡಕ್ಕಾಗಲ್ಲ, ಏನು ಮಾಡಕ್ಕಾಗಲ್ಲ, ಅಲ್ಲಿ ಮುಗೀತು ಅದು ಕತೆ. ಅದು ನಾವೇನಪ್ಪ ಅಂದ್ರೆ 3 ಅಡಿಯಿಂದ 4 ಅಡಿ ಬರೋ ಗಂಟ ಅದನ್ನ ಚಾಂಗ್ ತಗೊಂಡ್ ಬಂದ್ರೆ ಆಮೇಲೆ ಅದು ಹುಳ ಏನು ಮೇಯಲ್ಲ, ರಫ್ ಆಗ್ಬಿಡ್ತದೆ ಕಡ್ಡಿ. ಕಡ್ಡಿ ರಫ್ ಆಯ್ತದೆ, ಅದು ಏನು ಮೇಯಕ್ ಆಗಲ್ಲ. ತಿಂಗಳು ಗಿಡ ಆದ್ರೆ ಸುಳಿ ಅದು ಸ್ಮೂತ್ ಆಗಿರ್ತದೆ, ಹಂಗಾಗಿ ಅದನ್ನ ಮೇಯ್ತದೆ ಹುಳ. ಆಮೇಲೆ ಅದು ಬರು ಬಿಡುತ್ತೆ, ಬಿದ್ರು ಅದಕ್ಕೆಲ್ಲ ಆಗಲ್ಲ, ಹೊಟ್ಟೋಗ್ಬಿಡ್ತದೆ ಅದೇ. ಅದು ಒಂದು ಯಾವಾಗ 2 ತಿಂಗಳು ಮೀರ್ತು ಅದನ್ನೇನು ಮೇಯಕ್ ಆಗಲ್ಲ, ಅದು ಫುಲ್ ರಫ್ ಇರ್ತದೆ ಎಲೆ. ಆದಷ್ಟು ಮೇಯ್ತವೆ, ಎಲ್ಲ ಒಂದ್ ಕಡೆ ಮೇಯ್ತವೆ ಬೀಳ್ತದೆ, ಆದ್ರೆ ಅದು ಅಷ್ಟು ಈಗ ಮೇಯ್ತದಲ್ಲ ಆ ತರ ಮೇಯಕ್ ಆಗಲ್ಲ, ಅದು ಹೊಟ್ಟೋಗ್ಬಿಡ್ತದೆ. ಸೊಪ್ಪನ್ನ ಯಾವ ಬೆಲೆಗೆ ಮಾರಾಟ ಮಾಡ್ತೀರಿ ಸರ್? ಅವತ್ತಿನ ಬೆಲೆ ಏನಿರ್ತದೆ ಹೇಗೆ ಅದ್ರ ಮಾರಾಟದ ಸರ್? ಅದನ್ನ ಈಗ ಲೆಕ್ಕನ ಇಲ್ಲ ಇಲ್ಲ ಲೆಕ್ಕ ಕಂತೆ ಸರ್. ಅದೇನ್ ಗೊತ್ತಾ ಸರ್, ಅದನ್ನ ತಗೊಂಡೋಗಿ ಮಾರುವಂತವ್ರು ವ್ಯಕ್ತಿಗಳಿದ್ದಾರೆ. ಬಂದು ಸ್ಪ್ಲಾಟ್ ಬಂದು ರೈಟ್ ಇದ್ರೆ ಅಪ್ಪ ಆದ್ರೆ ಅವರೇ ಬಂದು ತಗೊಂಡು ತೋಟಕ್ಕೆ ಇತ್ಕೊಂಡು ಹೋಗ್ತಾರೆ. ರೈಟ್ ಬಿದೋಯ್ತಾ, ಬಿದೋದ ತಕ್ಷಣ ನಾವೇ ಆರ್ಥಿಕವಾಗಿ ನಮ್ಮ ಹಾಕಿರುವಂತ ಬಂಡವಾಳ ಉಳಿಸೋಕ್ಕೋಸ್ಕರ ಕಿತ್ತು ಮೈಸೂರಿಗೆ ಮಾರ್ಕೆಟ್ ತಗೊಂಡು ಹೋಗ್ಬೇಕು ಆಳನ್ ಬಿಟ್ಟು. ಇಲ್ಲ ಅಂದ್ರೆ ನಮ್ಮ ಸುತ್ತಮುತ್ತ ಮಾರುವಂತ ಸಂತೆಗಳಲ್ಲಿ ಅದನ್ನ ತಗೋಗಿಲ್ಲ, ನಾವು ಮಾರಬೇಕು ಇಲ್ಲ ಮಾರೋರ್ಗೆ ಒಂದಿಷ್ಟು ಅಂತ ಕೊಡಬೇಕು. ಮಾರುಕಟ್ಟೆ ಅಂದ್ರೆ ಎಲ್ಲಿ ಮೈಸೂರಲ್ಲಿ? ಯಾವ ಮಾರುಕಟ್ಟೆ ಇದು? ಗನ್ ಹೌಸ್. ಅಲ್ಲಿಗೆ ತಗೊಂಡು ಇಟ್ಕೊಂಡ್ರೆ ರೈತರು ಬಂದು ತಗೋತಾರೆ, ವ್ಯಾಪಾರಸ್ಥರು ಬಂದು ತಗೋತಾರೆ ಬಂದ ಅಲ್ಲಿಗೆ. ಅಲ್ಲಿ ನಾವು ಆಟೋದಲ್ಲಿ ಕಿತ್ಕೊಂಡು ತಗೊಂಡು ಹೋದ್ರೆ ಅವ್ರು ಬಂದು ಖರೀದಿ ಮಾಡ್ತಾರೆ ಅಲ್ಲಿ. ಹಾಗೆ ಏನಾಯ್ತು, ನಾವೇ ವೈಯಕ್ತಿಕವಾಗಿ ಹೋದಾಗ ನಡೀತದೆ. ಏನಾದ್ರು ರೈಟ್ ಅಪ್ಪಲ್ಲಿ ಇದ್ರೆ ಬೇಡಿಕೆ ಇಲ್ಲಿಗೆ ಬರ್ತಾರೆ, ಸ್ಪಾಟ್ಗೆ ಬರ್ತಾರೆ, ರೈತರ ದಂಡಕ್ಕೆ ಬರ್ತಾರೆ. ಇಲ್ಲಿ ಆದಷ್ಟು ಬೆಲೆ ಕಟ್ತಾರೆ, ಅದೇನು ಬೆಲೆ ಬೇಕೋ ಬೆಲೆ ಕಟ್ತಾರೆ. ನಾವು ಗಿಟ್ಟಿದ್ರೆ ನಾವು ಕೊಟ್ಬಿಡ್ತೀವಿ. ನಾವಿಲ್ಲ ಅಂದ್ರೆ ಕಿರ್ತಿಕೋದು ನಾವೇ. ಸುತ್ತ ಸಂತೆಗಳಿದೆ ನಮ್ಮ ತಾಲೂಕಲ್ಲಿ, ಒಂದು 5 ಸಂತೆ ಕಟ್ತಾರೆ ಇಲ್ಲಿ. ಅಲ್ಲಿಗಳಿಗೆ ತಗೊಂಡು ಯಾವ್ಯಾವ ಊರಲ್ಲಿ? ಅರಕೆರೆ ಸಂತೆ ಇದೆ, ಕೊಡಿಯಾಲ ಸಂತೆ ಇದೆ, ಮಾದೇಪುರ ಸಂತೆ ಇದೆ, ಶ್ರೀರಂಗಪಟ್ಟಣ ಸಂತೆ ಇದೆ. ಇಲ್ಲಿಗೆ ನಾವು ಅದು ಒಂದೊಂದು ವಾರ ಒಂದಿನ ಬೀಳ್ತದೆ, ಒಂದು ವಾರದಲ್ಲಿ ಅಲ್ಲಿಗೆ ತಗೊಂಡು ಮಾರ್ಕೆಟ್ ಮಾರ್ಬೇಕು. ಅಂದ್ರೆ ಒಂದ್ ಎಕರೆಗೆ ನೀವು ಈ ಮೇವಿನ ಜೋಳದ ಕಡ್ಡಿಯಿಂದ ಬೆಳೆದು ಎಷ್ಟು ಆದಾಯವನ್ನು ಗಳಿಸಬಹುದು ಅಂತ ಹೇಳ್ತೀರ ಸರ್? ಅದು ಜೋಳ ಅಂದ್ರೆ ನಾನು ಇಲ್ಲಿ ಗಂಟ ಮಾರಿದ್ರಲ್ಲಿ 3,000 ಕಮ್ಮಿ ಏನು ಮಾರಿಲ್ಲ ಟನ್ಗೆ. ಇನ್ನೊಂದ್ಸಲ 1,000 ಬಂದ್ಬಿಡುತ್ತೆ ಜೋಳ ಟನ್ನು. ಆವಾಗ ರೈತರಿಗೆ ಕೈಯಿಂದನೇ ಒಂದ್ ಸಾವಿರ ಲಾಸ್ ಆಗುತ್ತದೆ. ಕನಿಷ್ಠ ಎಷ್ಟು ಸಿಗ್ಬೇಕು ಬೆಲೆ ಅಂತೀರಿ ಸರ್? ಕನಿಷ್ಠ ಅಂದ್ರೆ ಒಂದ್ 3,000 ಹೋಗ್ಬೇಕು ಸರ್. ಯಾಕಂದ್ರೆ ರೈತರಿಗೂ ಸಿಗ್ಬೇಕು, ಅಲ್ಲೂ ಆ ರೈತರಿಗೂ ಸಿಗ್ಬೇಕು. ಅವರು ರೈತರೇ, ಅವರು ರೈತರೇ ಮಾಡ್ತಾರ, ಬೇರೆಲ್ಲ ಅವ್ರಿಗೂ. ಈಗ ಇವತ್ತಿನ ರೈಟ್ ಅಲ್ಲಿ 4,500 ಇದೆ ಜೋಳ. ಮಳೆ ಬೀಳ್ತು, ಎಲ್ಲೂ ಬಿತ್ತನೆ ಮಾಡಿ ನಮ್ದೇ ತಕ್ಲು ಬಿದ್ದಿತ್ತು 1.5 ಎಕರೆ. ನಾವು ವ್ಯವಸಾಯ ಮಾಡಕ್ ಆಗ್ಲಿಲ್ಲ, ಹತ್ತಿ ಭೂಮಿ ಶೀತ ಆಗೋಯ್ತು, ನೀರ್ ನಿಂತ್ಕೊಳ್ತು ಭೂಮಿಲಿ. ಯಾವಾಗ 1 ಬಿಸಿಲು ಹೊಡಿದು 20 ಮಳೆ ಇದು ಏನಾಯ್ತು, ಭೂಮಿ ಆರೋಸೆ ಬರಲಿಲ್ಲ. ಆರೋಸೆ ಬರಲಿಲ್ಲ, ನಾವು ಈಗ ಮೊದಲು ಚೆಂಡು ಮಾಡಿದ್ವಿ ಆಯುಧ ಪೂಜೆಗೆ, ಅವತ್ತು ಕೂಡ ನೆಟ್ಟು ದಿನನೇ ಮಳೆ, ಚೆಂಡು ನೀರಿಗೆ ಸಾಯಲ್ಲ. ಬಟ್ ವ್ಯವಸಾಯ ಮಾಡಕ್ ಆಗ್ಲಿಲ್ಲ, ನಮ್ ಕೈಲಿ ಟೈಮ್ ಸರಿಯಾಗಿ ಮಾಡಕ್ ಆಗ್ಲಿಲ್ಲ. 1 ಹೂ ಕುಯ್ಬೇಕಾಯ್ತು ನಾವು ಆಯುಧ ಪೂಜೆಯಲ್ಲಿ ಚೆಂಡುವನ. ನಾನು ಹಾಕಿದ್ದು 1 ಎಕರೆಗೆ 1 ಒಂದು ಕಾಲ್ ಟನ್ ಹೂ ಕುಯ್ಬೇಕು. 1 ಟನ್ ಹೂ ಕುದಿದ್ರೆ ನನಗೆ ಅವತ್ತಿನ ಬಂಡವಾಳ ಸಿಕ್ಕಿ ಕೈಗೆ 50,000 ದುಡ್ಡು ಸಿಗೋದು. ಕರೆಕ್ಟ್ ಆಗಿ ಆರಂಭ ಮಾಡಿದ್ರೆ, ಆರಂಭ ಮಾಡಕ್ ಬಿಡಲಿಲ್ಲ ಮಳೆ, ದಿನನಿತ್ಯ ಮಳೆ. ವ್ಯವಸಾಯ ಖರ್ಚು ಮಾಡಿದ್ವಿ, ಖರ್ಚೆಲ್ಲ ಆಯ್ತು, ಡೆವಲಪ್ಮೆಂಟ್ ಬರಲಿಲ್ಲ ಗಿಡ. ಟೈಮ್ ಕರೆಕ್ಟ್ ಆಗಿ ಮಾಡಕ್ ಆಗ್ಲಿಲ್ಲ, ಬರೀ 1/2 ಟನ್ 600 ಕೆಜಿ ಹೂ ಕುದ್ವಿ. ಮಾಡಿದ ಖರ್ಚು ಬರೋದೇ ಕಷ್ಟ ಆಗೋಯ್ತು. 55,000 ಖರ್ಚಾಗಿತ್ತು, 50,000-48,000 ದುಡ್ಡು ಬಂತು ಕೈಗೆ. ಏನಪ್ಪ ಅಂದ್ರೆ ತೃಪ್ತಿ ಏನ್ ಪಡ್ಕೋಬೇಕು ಅಂದ್ರೆ, ಲಾಸ್ ಆಗ್ಲಿಲ್ಲ, ಮಾಡಿದ ಗಂಟಾರು ಒಂದ್ ಸ್ವಲ್ಪ ಬಂತು ಅಂತ ತೃಪ್ತಿ ಪಡ್ಕೋಬೇಕು. ಶ್ರಮ ಸಮಯ ಎಲ್ಲ ವೇಸ್ಟ್. ಅದೇ ಕರೆಕ್ಟ್ ಆಗಿ ನಾವು 70-80 ರೂಪಾಯಿ ನಡೀತು ಬಜಾರ್ ಅವತ್ತು, ಅವತ್ತು ಒಂದೇ ದಿನ ನಡೆದಿದ್ದು ರೈಟ್ ಹೂವು. ಈ ಆಚೆಗೆ 1 ರೈಟ್ ಇಲ್ಲ, ಈಚೆ 2 ರೈಟ್ ಇಲ್ಲ. ಅವತ್ತೊಂದು ದಿನ ಬಜಾರ್ ನಡೆದದ್ದು, ಅವತ್ತೊಂದಿನ ನಾವೇನಾರು ಹೂ ಒಂದಿನ ವೇರಿಯೇಷನ್ ಹೂ ಕುಯ್ಲಿಲ್ಲ ಅಂದಿರುವೆ, ನಮ್ಗೆ 50,000 ನಷ್ಟ ಆಗ್ಬಿಡುದು. ಅದು ಕೈ ಸಿಕ್ತಿರ್ಲಿಲ್ಲ ಅದ್ ಸಿಕ್ಲಾಗಿ ಅದನ್ನ ತಂದು ತಿರ್ಗ ಬೇರೆ ಬೆಳೆಗಳಿಗೆ ಹಾಕಿದೀವಿ. ಯಾಕಂದ್ರೆ ಅದಕ್ಕೆ ಬೇರೆ ಇರೋದ್ರೆ ತಂದು ಹಾಕಿರ್ತೀವಿ, ಈಸ್ಕೊಂಡು ಹಾಕಿರ್ತೀವಿ, ಅವ್ರಿಗೆ 8 ರೂಪಾಯಿ ಬಡ್ಡಿ ಕೊಟ್ಟು ಸಾಲ ತಂದಿರ್ತೀವಿ. ಇದು ದುಡ್ಡು ಇಲ್ಲ, ಅವ್ರಿಗೆ ಬಡ್ಡಿಗೂ ಇಲ್ಲ, ಹಸ್ತು ಇಲ್ಲ. ಆ ತರ ಪರಿಸ್ಥಿತಿ ಸುಮಾರು ಸಲ ಆಗಿದೆ ನಮ್ಗೆ. ಅನುಭವ ಚೆಂಡುವಿನಲ್ಲೂ ನಿಮ್ಗೆ ನಷ್ಟನೂ ಆಗ್ತು, ಆದ್ರೆ ಚೆಂಡುವನ್ನು ಮಾಡ್ಬೇಕು ಅಂತ ಅನಿಸ್ತಿಲ್ವ? ಮಾಡ್ತಾ ಇದೀನಿ, ಬಿಡಲ್ಲ ನಾವು, ಬಿಟ್ಟಿಲ್ಲ. ಈಗ ಆಲ್ರೆಡಿ 2 ಒಂದ್ ಬೆಳೆ ಇದೇ ಇದೆ ನನ್ನ ಹತ್ರ, ವರ್ಷದಲ್ಲೇ ಬೆಳಿತೀವಿ ಚೆಂಡು. ಬೇರೆ ತಳಿಗಳು ನಾವೇ ತರೋದು, ಪ್ಯಾಕೆಟ್ ನ ಒಟ್ಲಾಕ್ಸೋದು ನರ್ಸರಿಗಳಲ್ಲಿ ತಂದು ನಾವೇ ನಾಟಿ ಮಾಡ್ಕೊಳ್ಳೋದು. ಈಗ ಹಂಗೆ ನಾಟಿ ಮಾಡಿಸಿದೀವಿ. ಸಂಕ್ರಾಂತಿ ಬ್ಯಾಚ್ ಮುಗಿದ ಮೇಲೆ ತಿರ್ಗಾ ಯುಗಾದಿ ಬ್ಯಾಚ್ ನೆಡ್ತೀವಿ. ಆ ತರ ಒಂದು ಬ್ಯಾಚ್ ಒಂದು ಬ್ಯಾಚ್ ಮಾಡ್ಕೊಂಡು 6 ಎಕರೆ ಜಾಸ್ತಿ ಮಾಡೋದು. ಈ ಹಬ್ಬದ ಸೀಸನ್ ಗಳನ್ನ ನೀವು ಮುಂದೆ ಬರೋ ಹಬ್ಬ ನಾವೆಲ್ಲ ಡೇಟ್ ಸರ್, ನಾವೆಲ್ಲ ಡೇಟ್ ನೋಡ್ಕೊತೀವಿ. ಹೋಗಿ ನಾವು ಒಟ್ಲಾಕಿ ನಾಟಿ ಮಾಡಿ ಹೂ ಬರ್ಬೇಕಂದ್ರೆ 80 ಬೇಕು, 20 ಮುಂದೆ ಒಟ್ಲಾಕಬೇಕು, 60 ಹೂ ಕರೆಕ್ಟ್ ಆಗುತ್ತೆ. ಒಂದ್ ಮೊದಲನೇ ಹೂವಲ್ಲಿ ಏನು ಅಷ್ಟು ಬರಲ್ಲ, ಎರಡನೇ ಹೂವಲ್ಲಿ ಬರುತ್ತೆ. ಈಗ ಒಂದು ಹೂ ಬಿಡು ಬಿತ್ತನೆ ಮಾಡಿ ಬೀಜ ನಾವು ಒಟ್ಲಾಕ್ಸಿ ಹೂ ನೋಡೋಕೆ 80 ಬೇಕು. ಕ್ಯಾಲೆಂಡರ್ ನೋಡೆ ನಾವು ಡೇಟ್ ಲಿಕ್ ಟಿಕ್ ಮಾಡ್ಕೊಂಡೆ ಅದನ್ನ ನೋಡ್ಕೊಂಡೆ ಒಟ್ಲಾಕ್ಸೋದು, ನಾಟಿ ಮಾಡಿಸೋದು. ಈಗ ಸಂಕ್ರಾಂತಿ ಬರೋ ಕರೆಕ್ಟ್ ಆಗಿ ನಾಟಿ ಮಾಡಿಸಿದೀವಿ. ಅಂದ್ರೆ ಈಗ ನೀವು ಚೆಂಡು ಹೂವಿನಲ್ಲಿ 1 ಎಕರೆನಲ್ಲಿ ಅಂತ ಅನ್ಕೊಳ್ಳೋಣ, 1 ಎಕರೆನಲ್ಲಿ ಸರಿಯಾದ ರೀತಿಯಲ್ಲಿ ಕನಿಷ್ಠ ಬೆಲೆ ಸಿಕ್ಕಿದ್ರು, ಯಾವುದೇ ರೀತಿಯ ವಾತಾವರಣದ ಏರುಪೇರು ಆಗಿಲ್ಲ, ಹೂವು ಬಂತು ಅಂದ್ರೆ ಎಷ್ಟು ಕ್ವಿಂಟಲ್ ಹೂವು ಸಿಗ್ಬೋದು ನಿಮ್ಗೆ? ಸರ್ ನಾವು ಕರೆಕ್ಟ್ ಆಗಿ ಬೆಳೆದ್ರೆ 1 ಎಕರೆಯಲ್ಲಿ ಸರ್ 1 ಟನ್ ಹೂವು ಬೆಳಿಬಹುದು. 1 ಟನ್ ಹೂ ಬೆಳಿಬಹುದು, 150 ಕ್ವಿಂಟಲ್ ಹೂ ಬೆಳಿಬಹುದು ಒಂದು ಇದರಲ್ಲಿ. ನಾವು ಏನೋ ಒಂದು 30 ರೂಪಾಯಿ 40 ರೂಪಾಯಿ ಹೋದ್ರು ಕೂಡ 1 ಎಕರೆಗೆ ಅಮ್ಮ ಆದ್ರೆ ಒಂದು 50,000 40,000 ಆದಾಯ ಮಾಡಬಹುದು, ದುಡ್ಡು ನೋಡಬಹುದು. ಈಗ 50,000 ಖರ್ಚೆ ಆಗಿರುತ್ತೆ, ಖರ್ಚೆಲ್ಲ ಕಳೆದು 50,000 ದುಡ್ಡು ನೋಡಬಹುದು. ಯಾಕೆ ನಮ್ಗೆ ಅತಿ ಹೆಚ್ಚಾಗಿ ದುಡ್ಡು ಖರ್ಚು ಆಗುದೆ ಮೆಡಿಸನ್ಗೆ, ಮೆಡಿಸನ್ ರಾಸಾಯನಿಕ ಗೊಬ್ಬರ. ನಮ್ಗೆ ಅತಿ ಹೆಚ್ಚಾಗಿ ಬೆಲೆ ತೂಗ್ತಾರದೆ ಅದು, ಹಾಳು ಕಾಳುಗಳ ಕೂಲಿ. ಕೂಲಿ ಈಗ ಮೇವಿನ ಜೋಳದ ಕಡ್ಡಿ ಬೆಳೆದ್ರಲ್ಲ, ಅದ್ರ 1 ಎಕರೆನಲ್ಲಿ ನಿಮ್ಗೆ ಎಷ್ಟು ಆದಾಯ ಗಳಿಸ್ಬೋದು ಸರ್? ಅದರಲ್ಲಿ ಒಂದು ಇಳುವರಿ ಬಂದ್ರೆ ಗಿಡ ಕರೆಕ್ಟ್ ಆಗಿ ಬಂದ್ರೆ ಜೋಳ 1 ಎಕರೆಯಲ್ಲಿ 20 ಗಂಟೆ ಬೆಳಿಬಹುದು. ನಾನು ಲಾಸ್ಟ್ ಟೈಮ್ ಬೆಳೆದಿದ್ದೆ, ಚಹಾ ಬಂದಿತ್ತು ಕನಿಷ್ಠ 4,000 ಅಂತ ಹೋದ್ರೆ ಸರ್, 4,000 ಹೋದ್ರೆ ಆದಾಯನೇ ಬೇರೆ ಬೇರೆ ಆಗೋಯ್ತದೆ. ಸದ್ಯಕ್ಕೆ ನಾನು ಹೇಳಿದ್ದಲ್ಲ, 3,000 ಹೋದ್ರು ಖರ್ಚು ಕಳೆದು ನಮ್ಗೊಂದ್ಸಲ ಟನ್ ಸಿಕ್ಕುತ್ತೆ. ಆ ಲೆಕ್ಕ ಹೋದ್ರೆ 20,000-20,000 ಆದಾಯ ಸಿಗುತ್ತೆ 3 ಬೆಳೆಯಲ್ಲಿ, 3 ಬೆಳೆಯಲ್ಲಿ. ಹಂಗಾಗಿ ನಾವು ಅದನ್ನ ಆಯ್ಕೆ ಮಾಡ್ಕೊಂಡಿದ್ವಿ. ನಿರಂತರವಾಗಿ ಎಲ್ಲಾ ಸೀಸನ್ ಅಲ್ಲವೇ ಎಲ್ಲಾ ಹವಾಮಾನದ ವಾತಾವರಣಕ್ಕೂ ನೀವು ಬೆಳೀತಾ ಇರ್ತೀರಾ ಜೋಳದ ಕಡ್ಡಿನ? ಇಲ್ಲ ಸರ್, ನಾ ಜೋಳ ಏನಕ್ಕೆ ಹಾಕ್ತೀನಿ ಅಂತಂದ್ರೆ, ನಾವು ಚೆಂಡು ಹಾಕಿರ್ತೀವಲ್ಲ ಸರ್, ಅದರಲ್ಲಿ ವೈರಸ್ ಇರುತ್ತೆ, ಹುಳ ಇರ್ತದೆ, ವೈರಸ್ ಒಕ್ಚಿ ಇರ್ತದೆ ಭೂಮಿ. ಆ ಒಕ್ಚು ಹೋಗ್ಬೇಕಂದ್ರೆ ನಾವು ಜೋಳ ರಾಗಿ ಬೆಳಿಲೇಬೇಕು. ನಾವು ಇದಕ್ಕೋಸ್ಕರ ಅದನ್ನ ನಮಗೂ ಭೂಮಿ ಫಲವತ್ತತೆ ಇರ್ತದಲ್ಲ, ಅದಕ್ಕೆ ಜೋಳ ಚಹಾ ಬರ್ತದೆ. ಅಂದ್ರೆ ನಿಮ್ಗೆ ಈ ಚೆಂಡು ಹೂವಿನ ತೆಗೆದ ಮೇಲೆ ಬೆಳೆ ಬದಲಾವಣೆಗೆ ಜೋಳ ಹಾಕ್ತೀರಿ? ನಮಗೆ ಅದನ್ನ ಅವಶ್ಯಕತೆ ಹಾಕ್ಲೇಬೇಕು. ನೀವು ಸಮಸಮವಾಗಿ ಬೆಳೀತಾ ಇಲ್ಲ, ಬೆಳೀತಾ ಇಲ್ಲ, ಆ ಟೈಮ್ಗೆ ಚೇಂಜ್ ಮಾಡ್ತೀವಿ. ಈಗ ನಮ್ಗೆ ಸಂಕ್ರಾಂತಿ ಟೈಮಲ್ಲಿ ಬೆಳೆ ಸ್ವಲ್ಪ ಹುಲ್ಲು ಕಮ್ಮಿ ನಮ್ಮಲ್ಲಿ, ಹಸಿರು ಬೆಳೆ ಹುಲ್ಲು ಕಮ್ಮಿ ಆಗ್ತದೆ. ಹಾಗಾಗಿ ಓಸಲ ಆ ಥರ ಮಾಡಿದ್ವಿ, ಪಾಸ್ ಆಗಿತ್ತು. ಈ ಸರಿ ಕಾಲ ಬರಬೇಕಾಗಿತ್ತು ಮೇವು, ಮಳೆಯಿಂದಾಗಿ ಮೇವು ಲೇಟ್ ಆಯಿತು. ಮಳೆಯಿಂದಾಗಿ ಭೂಮಿ ಆರೋಸೆ ಬರಲಿಲ್ಲ, ಪುಡಿ ಬರಲಿಲ್ಲ, ಹಂಗಾಗಿ ಮೇವು ಲೇಟ್ ಆಯಿತು. ಈಗ ಸಂಕ್ರಾಂತಿಗೆ ಬರುತ್ತೆ ಮೇವು ಈಗ ಹಾಕಿರೋದು, ಹಂಗಾಗಿ ನಾವೇನು ಮಾಡ್ತೀವಿ, ಆಮೇಲೆ ಚೆಂಡು ನೆಟ್ಟದಕ್ಕೆ ನೆಡೋಕ್ಕಾಗಲ್ಲ, ಅದಕ್ಕೆ ಬೇರೆ ಬದಲಾವಣೆ ಬೆಳೆ ಬದಲಾವಣೆ ಮಾಡಲೇಬೇಕು, ಹದಗೊಳಿಸ್ಕೊಂಡು ಮಾಡಬೇಕು. ಆಮೇಲೆ ಮತ್ತೆ ರಾಗಿ ನೆಡಬೇಕು. ರಾಗಿಲಿ ನಮ್ಗೇನು ಅಷ್ಟು ಇದಾಗಿ ಕಾಣಲ್ಲ, ಆದಾಯ ಕಾಣಲ್ಲ, ಯಾಕೆಂದ್ರೆ ಅದಕ್ಕೆ ಅಷ್ಟೇ ಖರ್ಚಾಗ್ತದೆ, ಅಷ್ಟೇ ಸಿಗುತ್ತೆ ಅಷ್ಟೇ, ಆದಾಯ ಸಿಗಲ್ಲ. ಮನೆಗೆ ಒಂಚೂರು ಊಟಕ್ಕೆ ನಮ್ಗೆ ಅದಕ್ಕೆ ಅಷ್ಟೊಂದು ಲಾಭ ಆಗುತ್ತೆ ಅಷ್ಟೇ. ಮನೆಗೆ ಬೆಳ್ಕತ್ತೀವಿ, ಒಂದು 4 ಕೋಟಿ ಮಟ್ಟ ಬಡಿಕತ್ತೀವಿ, ಒಂದು ಅದೊಂದು ಮಾತ್ರ ಅದೊಂದು ಲಾಭ ಆಗುತ್ತೆ. ಬಟ್ ಜೋಳ ಹಂಗಲ್ಲ, ಆಮೇಲೆ ನಮಗೆ ಅದರಲ್ಲಿ ವೆಚ್ಚ ಕಮ್ಮಿ. ಏನಾಗತ್ತೆ ಅಂದ್ರೆ ರಾಗಿ ಬೆಳೆದ್ರೆ ನಾವೇ ಕಟಿಂಗ್ ಮಾಡಬೇಕು, ನಾವೇ ಗುಡ್ಡಿ ಹಾಕ್ಸ್ಬೇಕು, ನಾವೇ ಓಡಿಸ್ಬೇಕು. ಜೋಳ ಆ ತರ ಅಲ್ಲ, ನಾವು ಬೆಳೆದ್ ಬಿಟ್ರೆ ಅವರೇ ಬಂದು ಕಟಿಂಗ್ ಮಾಡ್ಕೋತಾರೆ, ಸ್ವಲ್ಪ ಅದ್ರಲ್ಲಿ ಕೂಲಿ ಉಳಿತಾಯ ಆಗುತ್ತೆ. ಒಟ್ಟಿನಲ್ಲಿ ಭೂಮಿನ ಹಾಗೆ ಬಿಡೋ ಬದಲು ಚೆಂಡುವಿಗೆ ಹದ ಮಾಡ್ಕೊಳ್ಳೋದಕ್ಕೋಸ್ಕರ ಜೋಳನ ಬೆಳಿತಾರೆ, ಅದರಲ್ಲಿ ನಮ್ಗೆ ಒಳ್ಳೆ ರೇಟ್ ಸಿಕ್ಕರೆ ಒಳ್ಳೆ ಆದಾಯ ಆಗುತ್ತೆ. ಒಂದು ವರ್ಷದಲ್ಲಿ ನೀವು ಎಷ್ಟು ಬ್ಯಾಚ್ ಚೆಂಡು ಹೂ ಬೆಳಿತೀರಿ, ಅದ್ರ ಜೊತೆಗೆ ಹಾಗೇನೆ ಎಷ್ಟು ಬ್ಯಾಚ್ ಮೇವಿನ ಜೋಳ ಬೆಳಿತೀರಿ? ಸರ್, ನಾನು ಮೇವಿನ ಜೋಳ ಒಂದೇ ಸಲ ಹಾಕೋದು, ಒಂದೇ ಸರಿ, ವರ್ಷಕ್ಕೆ ಒಂದ್ ಸರಿ ಹಾಕ್ಬಿಟ್ಟು. ಈಗ ನಾವೇನ್ ಮಾಡ್ತೀವಿ, ಸೋರೆಕಾಯಿ ಹಾಕ್ತಿವಿ ತರಕಾರಿ, ಪುನಃ ಅದ್ರ ನಂತರ ಸೋರೆಕಾಯಿ ಹಾಕ್ತೀವಿ, ಚೆಂಡು ಹೂವು ಜೋಳ ಸೋರೆಕಾಯಿ ಅದಾಕ್ತಿವಿ. ಅದಕ್ಕೆ ಅದಕ್ಕೆ ಒಂದ್ ಟೈಮ್ ಅಂತಿದೆ, ಅದಾದ ತಕ್ಷಣ ಅದಕ್ಕೆ ಚೆಂಡು ಹಾಕ್ತಿವಿ. ಆ ಚೆಂಡು ಆದ್ಮೇಲೆ ಏನ್ ಮಾಡ್ತೀವಿ, ಜೋಳ ಹಾಕ್ತಿವಿ. ಪುನಃ ಹೇಗೆ ಬದಲಾವಣೆ ಮಾಡ್ಕೊಂಡು ಹೋಗ್ತಾ ಇರೋದು, ಬದಲಾವಣೆ ಮಾಡ್ಕೊತಾ ಇರೋದು, ಯಾಕಂದ್ರೆ ಚೆಂಡು ಹಾಕೋದಕ್ಕೆ ಹಾಕಿದ್ರೆ ಸಾಯುತ್ತೆ. ಅದಕ್ಕೆ ಚೆಂಡು ಹೂವು ಪೂರ್ತಿ ಕಿತ್ ಬಿಡ್ತೀರಾ? ಇಲ್ಲ ಇಲ್ಲ, ಒಳಗೆ ಹೊಡೆದಿರ್ತೀವಿ, ಟ್ರ್ಯಾಕ್ಟರ್ ಹೊಡಿತೀವಿ ಒಳಗಡೆ ಕುಳೆ ಆದ ತಕ್ಷಣ. ಹಾಗೇನ್ ಮಾಡ್ತೀವಿ, ತಿರ್ಗಾ ಅದನ್ನೇ ಅದನ್ನ ನೆಡಕ್ ಹೋದ್ರೆ ಡೆವಲಪ್ಮೆಂಟ್ ಬರಲ್ಲ ಗಿಡ. ಹಂಗಾಗಿ ನೀವು ಹೇಳ್ದಲ್ಲ ಬದಲಾವಣೆ ಮಾಡ್ತೀವಿ ಅಂತ, ಕುಳೆ ಬದಲಾವಣೆ. ಒಂದ್ 20 ದಿನ ತಿರ್ಗಿ ಕುರಿ ಕಡೆ ಹಾಕ್ಸ್ತೀವಿ, ಜೋಳ ಮುಗಿದ ತಕ್ಷಣ ಕುರಿ ಕಡೆ ಹಾಕ್ಸ್ತೀವಿ. ಕುರಿ ಕಡೆ ಹಾಕ್ಸಿ ಒಮ್ಮೆಗೆ ಗೊಬ್ಬರ, ಅದರಲ್ಲಿ ಗೊಬ್ಬರಕ್ಕಿಂತ ಉಚ್ಚೆ ಹೋಗ್ಬೇಕು ಕುರಿಗಳು, ಅದರಲ್ಲಿ ಒಳ್ಳೆ ಸಾರಾಂಶ ಇದೆ. ಈ ರೀತಿಯಾಗಿ ಸಮಗ್ರವಾಗಿ ಬೆಳೆ ಬದಲಾವಣೆ ಜೊತೆಗೆ ಅದರಲ್ಲಿ ಪ್ರತಿ ಬೆಳೆಯಿಂದಲೂ ಕೂಡ ನಿಮ್ಮದಲ್ಲದೇ ಇರುವ ಬೆಳೆಯಿಂದಲೂ ಕೂಡ ನೀವು ಪ್ರಯತ್ನ ಮಾಡಿ ಒಂದಷ್ಟು ಲಾಭವನ್ನ ಗಳಿಸ್ತಾ ಇದ್ದೀರಿ, ಜೊತೆಗೆ ನಷ್ಟದ ಅನುಭವವನ್ನು ಕೂಡ ಪಡೆದಿದ್ದೀರಿ. ನಷ್ಟದ ಅನುಭವ ಜಾಸ್ತಿ ಆಗಿದೆ, ವ್ಯವಸಾಯ ಬಿಡಕ್ ಆಗಲ್ಲ. ಯಾಕಂದ್ರೆ ಅದ ಒಟ್ಟಿನಲ್ಲಿ ಈ ವ್ಯವಸಾಯ ಮಾಡಿದ್ರಲ್ಲಿ ನಿಮ್ಮ ಜೀವನ ನಿರ್ವಹಣೆಗೆ ಏನು ತೊಂದರೆ ಆಗ್ತಿಲ್ವಾ? ಆರ್ಥಿಕವಾಗಿ ಏನು ತೊಂದರೆ ಆಗಿಲ್ಲ, ಜೀವನ ನಡೀತಾ ಇದೆ ವ್ಯವಸಾಯದಿಂದ. ಏನಪ್ಪ ಅಂದ್ರೆ ಈ ದೊಡ್ಡ ದೊಡ್ಡ ನಷ್ಟ ಏನಪ್ಪ, ನಾವು ಬೇರೆ ಹೇಳಿದ್ವಲ್ಲ, ಜಾಸ್ತಿಯಾಗಿ ಮಾಡ್ತಿದ್ವಿ, ಕೈ ಸುಡ್ತಿದ್ದು. ಈಗ ನಾವೇನ್ ಮಾಡೋದು, ಒಂದನ್ನ 4 ತರ ಹಂಚ್ಕೊಂಡು ಒಂದೇ ಭೂಮಿಲಿ ಒಂದೇ ಮಾಡೋದು ಬೇಡ, ಇದ್ರಲ್ಲೋ ಅದ್ರ ಸಿಗ್ಲಿ ಅನ್ನೋದೊಂದು ಬದಲಾವಣೆ ಮಾಡ್ಕೊಂಡು ಮಾಡ್ತಾ ಇದ್ವಿ. ಈ ರೀತಿಯಾಗಿ ಒಟ್ಟಿಗೆ ಒಂದ್ 2 ಎಕರೆಗೆ 5 ಎಕರೆಗೆ ಚೆಂಡು ಹಾಕೋದು, ಒಂದು 5 ಎಕರೆಗೆ ಒಟ್ಟಿಗೆ ಕುಂಬಳ ಹಾಕ್ಬಿಡೋದು, ಈ ತರ ಮಾಡ್ಬೇಕು ಅಂತ ಇರೋ ರೈತರಿಗೆ ನಿಮ್ಮ ಏನು ಕಿವಿ ಮಾತು ಹೇಳ್ತೀರಿ ಹೇಳಿ? ಸರ್, ಅದು ತಪ್ಪು, ಯಾವುದೋ ಒಂದ್ ಟೈಮಲ್ಲಿ ಸಿಗ್ಬೋದು, ಅದನ್ನ ಎಲ್ಲಾ ಟೈಮಲ್ಲೂ ಎಕ್ಸ್ಪೆಕ್ಟ್ ಮಾಡಕ್ ಆಗಲ್ಲ. ಯಾಕಂದ್ರೆ ನಮ್ಮ ರೈತರಿಗೆ ನಾವು ಸಾಲ ಸೋಲ ಮಾಡಿ ಸಂಘ ಮುಂಗಟ್ಗಳು ಎತ್ತಿ ತಂದು ಹಾಕಿರ್ತೀವಿ, ನಾವು ಅದನ್ನ ಮೇಂಟೆನೆನ್ಸ್ ಮಾಡಲೇಬೇಕು. 5 ಪೂಜೆ ಒಂದ್ಸಲ ಸಂಪಾದನೆ ಗಂಟು ನೋಡಿದೀವಿ, ಅದೇ ಆಚೆ ಗಂಟು ನೋಡಿಲ್ಲ, ಈಚೆಗೂ ಗಂಟು ನೋಡಿಲ್ಲ. ಅವತ್ತು ಸಿಕ್ತು ಅಂತ ಹೇಳಿದೀವಿ ಅಷ್ಟೇ, ಇಷ್ಟು ಸಿಕ್ತು ಸರ್ ಗಂಟು ಸಿಕ್ತು ಅಂತ, ಬಟ್ ಲಾಸ್ ಆದ್ರೂ ನಾವು ಯಾರಿಗೂ ಹೇಳಕ್ಕಾಗಲ್ಲ, ವ್ಯಕ್ತಪಡಿಸೋಕ್ಕೂ ಆಗಲ್ಲ. ಯಾಕೆಂತಂದ್ರೆ ಯಾವ ಸಿಕ್ತಾಗ ಯಾರು ಕೊಟ್ಬಿಡ್ತಿದ್ದ ಅನ್ನೋದು ಇದೊಂದು ಸಬ್ಜೆಕ್ಟ್ ಚಾ ಬರ್ತದೆ ಮೊದಲು. ಅದನ್ನ ನಾವೇನ್ ಮಾಡ್ತೀವಿ, ಅವ್ರ ಕಣ್ಣಾರೆ ನೋಡಿರ್ತಾರೆ, ನಮ್ಮ ಅಕ್ಕಪಕ್ಕದಲ್ಲಿ ನೋಡಿರ್ತಾರೆ, ಅಯ್ಯೋ ಈಗಲೂ ನನ್ಗೆ ಹೇಳ್ತಾರೆ, ನೀನ್ ಅದಕ್ಕಿನ್ನ ವ್ಯವಸಾಯ ಮಾಡ್ತಾ ಇದೀಯ, ಏನ್ ಸಿಕ್ಕೋದ್ ಮಾಡ್ತಾ ಇದೀಯಪ್ಪ, ಬರೀ ನಷ್ಟವೇ ಅಂತಾರೆ. ಆದ್ರೆ ನಾವು ಹೂ ನಮ್ಮನ್ನ ಸ್ವಲ್ಪ ಕೈ ಹಿಡಿತಾ ಇದೆ, ಕಾಕಡ ಸ್ವಲ್ಪ ನಮ್ಮನ್ನ ಕಾಪಾಡ್ತಾ ಇದೆ, ಅದನ್ನ ಹೊರತುಪಡಿಸಿ ಅದನ್ನೇ ತಗೊಂಡು ಇಲ್ಗೊಂದು ಸ್ವಲ್ಪ ಹಾಕೊಳ್ಳೋದು, ಹಿಂಗ್ ಮಾಡ್ಕೊಂಡು ದಿನನಿತ್ಯ ಜೀವನ ನಡೀತಾ ಇದೆ, ಏನು ತೊಂದರೆ ಏನಿಲ್ಲ. ಅಶ್ವಿನಿ ಅವರು ಕೂಡ ಹೊಸದಾಗಿ ಕೃಷಿಯನ್ನ ಪ್ರಾರಂಭ ಮಾಡಿದ್ದು ನಿಮ್ ಜೊತೆಗೆ, ಈಗ ಹೂವಿನ ಕೃಷಿ ಹೂವಿನ ಮಾಡೋಣ ಅಂತ ಹೇಳಿದ್ರೆ ಹಾಕ್ಸಿ ಈಗ ಅದರಲ್ಲಿ ನಿರಂತರವಾಗಿ ತೊಡಗಿದ್ದೀರಿ, ಮತ್ತೆ ಒಂದು ಜೀವನವನ್ನು ಕಟ್ಕೊಂಡಿದ್ದೀರಿ. ಈಗೇನು ಹೊಸ ಏನಾರು ಮಾಡೋಣ ಅಂತ ಈ ರೀತಿಯಾದ ಆಲೋಚನೆಗಳು ನಿಮ್ಗಿದೆಯಾ, ಅಥವಾ ಆ ಥರ ಸಲಹೆ ಏನಾದ್ರು ಶ್ರೀಧರ್ ಅವರು ಕೊಡ್ತೀರಾ? ಹೇಗೆ? ಏನಿಲ್ಲ ಸರ್, ಇದೇ ಥರ ನಾವು ಮಾಡ್ಕೊಂಡು ಹೋಗ್ತೀವಿ. ನಮ್ಗೇನು ವ್ಯವಸಾಯ ಒಂಚೂರು ನಮ್ಗೆ ಇಷ್ಟ ಆಯ್ತೈತೆ, ಅದನ್ನೇ ಮಾಡ್ಕೊಂಡು ಹೋಗ್ತಾ ಇರ್ತೀವಿ. ಇಲ್ಲ ಈ ಬೇಡ ಏನಾದ್ರು ಪುನಃ ವ್ಯವಹಾರ ಏನಾದ್ರು ಮಾಡೋಣ, ಮಕ್ಕಳು ಬೆಳೆದ್ಮೇಲೆ ನಿಮ್ಮ ಪರ ನೀವು ಗದ್ದೆ ಜಮೀನು ನೋಡ್ಕೊಳ್ಳಿ, ನಾವೇನೋ ಒಂದು ವ್ಯವಹಾರ ಮಾಡ್ಕೊಳ್ಳೋಣ ಅಂತ ಈ ಥರಕ್ಕೇನು ಹಂಚಿಕೆ ಮಾಡ್ಕೊಳ್ಳೋ ಥರ ಆಲೋಚನೆ ಇಲ್ವಾ? ಆಯ್ತೇ ಸರ್, ನಮ್ಮ ಮನೆಯವರು ಯಾವ ಥರ ಹೇಳ್ತಾರೆ ಆ ಥರ ಮಾಡ್ತೀವಿ. ಮನೆಯವರು ಹೇಳಿದಾಗೆ ಇಬ್ಬರು ಸಮಾಲೋಚನೆ ಮಾಡಿ ಒಟ್ಟಿಗೆ ಏನು ಬರುತ್ತೆ ಅದು ಮಾಡ್ಕೊಂಡು ಹೋಗೋದು. ಈಗ ಎಷ್ಟು ಜನ ಮಕ್ಕಳು ಅಶ್ವಿನಿ ಅವರ? ನಿಮಗೆ ಇಬ್ರು ಹೆಣ್ಮಕ್ಳು. ಏನ್ ಮಾಡ್ತಾ ಇದಾರೆ? ಓದ್ತಾ ಇದ್ದಾರೆ. ಏನ್ ಓದ್ತಾ ಇದಾರೆ? ಒಂದು 9ನೇ ಕ್ಲಾಸ್, ಒಂದು 1st ಸ್ಟ್ಯಾಂಡರ್ಡ್. ಆ ಮಕ್ಕಳ ವಿದ್ಯಾಭ್ಯಾಸದ ಖರ್ಚು ಅದೆಲ್ಲ ನಿಮಗೆ ಕೃಷಿ ಜೀವನದ ಕೃಷಿ ಆದಾಯದಲ್ಲಿ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಒಳ್ಳೆಯದು ಶ್ರೀಧರ್ ಅವರೇ ಹಾಗೂ ಅಶ್ವಿನಿ ಅವರೇ, ಇದುವರೆಗೆ ನಿಮ್ಮ ಈ ಒಂದು ಕೃಷಿ ಜೀವನದ 7 ಬೀಳುಗಳನ್ನು ಹಂಚಿಕೊಂಡಿದ್ದೀರಿ. ಶ್ರೀಧರ್ ಅವರೇ, ಯಾರು ನಮ್ಮ ರೈತ ಬಾಂಧವರು ನಿಮ್ಮನ್ನು ಸಂಪರ್ಕ ಮಾಡಿ ನಿಮ್ಮ ಈ ಚೆಂಡು ಹೂವಿನ ಕೃಷಿ ಆಗ್ಬೋದು ಅಥವಾ ಈ ಕೃಷಿ ಎಡೆಗೆ ನೀವು ಮರಳಿದಂತಹ ಒಂದು ಜೀವನದ ಯಶೋಗಾಥೆಯನ್ನು ಕೇಳಬೇಕು ಅಂತ ಹೇಳಿದ್ರೆ ಅವ್ರಿಗಾಗಿ ನಿಮ್ಮ ಮೊಬೈಲ್ ಸಂಖ್ಯೆಯನ್ನು ಒಂದು 3 ಬಾರಿ ಹೇಳಿ. 9916283305. 9916283305. ಕನ್ನಡದಲ್ಲಿ ಒಂದು ಸರಿ ಹೇಳಿ. 9916283305. ಧನ್ಯವಾದಗಳು ಶ್ರೀಧರ್ ಅವರೇ, ಅಶ್ವಿನಿ ಅವರೇ. ಥ್ಯಾಂಕ್ ಯು ಸರ್. ನಮಸ್ತೆ. ತರಕಾರಿ ಹಾಗೂ ಹೂವಿನ ಕೃಷಿಯ ಅನುಭವವನ್ನು ಕುರಿತು ಶ್ರೀರಂಗಪಟ್ಟಣ ತಾಲೂಕು ಅರಕೆರೆಯ ಕೃಷಿಕ ದಂಪತಿ ಎಎಸ್ ಶ್ರೀಧರ್ ಮತ್ತು ಅಶ್ವಿನಿ ಅವರೊಂದಿಗಿನ ಮಾತುಕತೆ.